ಒಂದು ಐಟಿ ಉದ್ಯೋಗವನ್ನು ಬಿಟ್ಟು ಬಂದು ಸುಮಾರು 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದವರು. ಅವರ ಪುಸ್ತಕಗಳನ್ನು ಕೂಡ ಹಲವಾರು ಜನ ಓದಿರಬಹುದು. ಅವರನ್ನು ಅವರ ಈಗ ಕೃಷಿಯಲ್ಲಿ ಸುಮಾರು ತೊಡಗಿಸಿಕೊಂಡ ಒಂದು ದಶಕದ ಅನುಭವವನ್ನು ಕೇಳಿ ತಿಳಿಯೋಣ. ಕಜ್ಜಿಯವರೇ, ಈಗ ನೀವು ಐಟಿ ಉದ್ಯೋಗ ಬಿಟ್ಟದ್ದಕ್ಕೆ ಕಾರಣ ಅಂತ ಏನಾದರೂ ಇರಬೇಕಲ್ಲ? ಅದು ತುಂಬ ಹಳೆ ಕತೆ, ಆದರೂ ನೀವೀಗ ಪ್ರಶ್ನೆ ಕೇಳಿದ್ದೀರಾ ಅಂತ ಮತ್ತೆ ಆ ಬಗ್ಗೆ ಮಾತಾಡೋಣ. ಅದೇ, ನಾನು ಕೃಷಿ ಭೂಮಿಯಲ್ಲೇ ಹುಟ್ಟಿ ಬೆಳೆದವನು. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಕೃಷಿ ಭೂಮಿಯಲ್ಲೇ ನೆಲೆಸಿರ್ತೀವಲ್ಲ, ಆದ ಕಾರಣ ನಮಗೆ ಆ ಕೃಷಿಯ ಒಂದು ಟಚ್ ತುಂಬ ಡೀಪಾಗಿ ನಮ್ಮ ಮನಸ್ಸಿಗೆ ಹೊಕ್ಕಿರುತ್ತದೆ. ಆಮೇಲೆ ಜಾಬಿಗೆ ಹೋದ್ಮೇಲೆ ನಮಗೆ ಅದರ ವಾಸ್ತವತೆಗಳು ನಮಗೆ ಚೆನ್ನಾಗಿ ಅರಿವಾಗ್ತವೆ. ನಗರ ಜೀವನ ಅಂತೂ ನಮಗೆ ಇದು ನಾವಿದ್ದ ಮೊದಲಿನ ಜಾಗ ಚೆನ್ನಾಗಿತ್ತಲ್ಲ, ಜೀವನ ಚೆನ್ನಾಗಿತ್ತಲ್ಲ ಎನ್ನುವ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬರುತ್ತಲ್ಲ. ಅಂದರೆ ಮನುಷ್ಯನಿಗೆ ಸಹಜ, ಯಾವುದೇ ಒಂದು ಎರಡು ವಿಷಯ ಇದ್ದರೆ ಕಂಪೇರ್ ಮಾಡಿ ಹೋಗೋದು ನಮಗೆ ಒಂದು ಸಹಜವಾದ ಒಂದು ಸ್ವಭಾವ. ಹೌದು, ಹಾಗೆ ನೋಡಿದಾಗ ದುಡ್ಡಿನ ಒಂದು ಆದಾಯ ಒಂದು ಬಿಟ್ಟರೆ ಸುಮಾರಷ್ಟು ವಿಷಯಗಳಲ್ಲಿ ಕೃಷಿ ಜೀವನ ತುಂಬಾ ಚೆನ್ನಾಗಿದೆಯಲ್ಲ ಅಂತ ಯಾರಿಗಾದರೂ ಅನ್ನಿಸ್ಬೋದು. ನನಗಂತೂ ತುಂಬ ಆಳವಾಗಿ ಅನ್ನಿಸ್ತು. ಆದ ಕಾರಣ ನಾನು ಸಾಕಷ್ಟು ಆಲೋಚನೆ ಮಾಡಿದ ಮೇಲೆ ಮತ್ತೆ ಊರಿಗೆ ಬರುವ ನಿರ್ಧಾರವನ್ನು ಮಾಡಿದೆ. ಸುಮಾರು ಎಷ್ಟು ವರ್ಷ ಕೆಲಸ ಮಾಡಿ? ಒಂದು 12 ವರ್ಷ ಕೆಲಸ ಮಾಡಿ. 12 ವರ್ಷ ಬೆಂಗಳೂರಿನಲ್ಲಿ, ಮಂಗಳೂರು ಇನ್ಫೋಸಿಸ್ನಲ್ಲಿ, ಒಂದು ಸ್ವಲ್ಪ ಸಮಯ ವಿದೇಶದಲ್ಲಿ, ಎಲ್ಲ ಕಡೆ ಮಾಡಿದ್ದೀರಿ. ಈಗ ಒಂದು ಸಲ ಬಿಟ್ಟು ಬರುವಾಗ ಬಂದು ಒಂದು ವರ್ಷದಲ್ಲಿ ನಿಮಗೆ ಹೇಗೆ ಅನ್ನಿಸ್ತು? ಅದೇ, ಅದೊಂದು ತುಂಬ ಆಳವಾದ ಚೇಂಜ್. ನಾವು ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿದ್ರೂ ಕೂಡ ನಾವು ಒಮ್ಮೆ ಆ ಒಂದು ಜೀವನಕ್ಕೆ ಮತ್ತು ಮನುಷ್ಯನ ಸ್ವಭಾವನೇ ಹೇಗಿದೆ ಅಂದರೆ ಆದಾಯ ಮತ್ತು ಆದಾಯದ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಂಡಿರ್ತೀವಿ. ಅದನ್ನು ಒಮ್ಮೆ ಬಿಟ್ಟು ಬಂದಾಗ ನಮಗೆ ಅದರ ಮೂಲಕ, ಆ ಐಡೆಂಟಿಟಿ ಮೂಲಕ ನಮ್ಮನ್ನು ಗುರುತಿಸ್ಕೊಳ್ಳಿಕ್ಕಾಗೋದಿಲ್ಲ. ನಾನೊಬ್ಬ ಇಂಜಿನಿಯರ್, ನಾನು ಪ್ರಾಜೆಕ್ಟ್ ಮ್ಯಾನೇಜರು, ಈ ಥರದ ಎಲ್ಲ ನಮ್ಮ ಕಿರೀಟಗಳು ಬಿದ್ದೋಗ್ಬಿಡ್ತವೆ. ಕೃಷಿಯಲ್ಲಿ ಹೇಗೆ ಅಂದರೆ ನೀವು 5 ವರ್ಷ ಕೆಲಸ ಮಾಡಿದರೂ ಕೃಷಿಕ, 50ನೇ ವರ್ಷ ಆದರೂ ನೀವು ಕೃಷಿಕ ಅಷ್ಟೇ. ನೀವು ಸೀನಿಯರ್ ಕೃಷಿಕ, ಡೈರೆಕ್ಟರು, ವೈಸ್ ಪ್ರೆಸಿಡೆಂಟು, ಈ ಥರದ ಯಾವುದೇ ಕಿರೀಟಗಳು ನಮಗೆ ಬರೋದಿಲ್ಲ. ಆದ್ದರಿಂದ ನಾವು ಆ ಎಲ್ಲ ಕಿರೀಟಗಳನ್ನು ಕಿತ್ತು ಬಿಸಾಡಿ ನಾವು ಕೇವಲ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ ಮಾತ್ರ ಅಲ್ಲಿ ನಮ್ಮ ಐಡೆಂಟಿಟಿ. ಇಷ್ಟರಲ್ಲಿ ನಾವು ಹೊಂದ್ಕೊಳ್ಳೋದಿದೆಯಲ್ಲ, ಮತ್ತು ಆ ಆದಾಯದ ಕೊರತೆ, ಇದೆರಡು, ಸ್ಥಾನಮಾನಗಳು ಮತ್ತು ಆದಾಯ, ಇದೆರಡಕ್ಕೆ ಹೊಂದ್ಕೊಳ್ಳೋದು ಒಂದು ಗಂಭೀರವಾದ ಬದಲಾವಣೆ. ಅದು ತುಂಬ ಆತ್ಮಚಿಕಿತ್ಸಕವಾದದ್ದು, ನಮ್ಮನ್ನು ಸಾಕಷ್ಟು ಆತ್ಮವಿಮರ್ಶೆಗೆ, ಬದಲಾವಣೆಗೆ, ಚಿಂತನೆಗೆ ನಮ್ಮನ್ನು ಹಚ್ಚುವಂಥದ್ದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅದು ಹೇಗೆ ಅಂದರೆ ಕೆಲವು ವಿಷಯಗಳನ್ನ ವಿವರಿಸೋದು ಕಷ್ಟ. ನೀವು ಈಜೋದ್ರ ಬಗ್ಗೆ ಮಾತನಾಡ್ಬೋದು, ಆದರೆ ಈಜಿದ್ರಾಗೆ ಮಾತ್ರ ನಿಮ್ಗೆ ಏನು ಅಂತ ಗೊತ್ತಾಗೋದು. ಸಂಗೀತ ವಿಮರ್ಶಕರಿಗೆ ಸಂಗೀತ ಹಾಡೋದು ಎಷ್ಟು ಬಾರಿ ಗೊತ್ತಿರೋದಿಲ್ಲ. ಅದೆರಡು ಬೇರೆ ಬೇರೆನೆ. ನೀವು ಸರಿ ತಪ್ಪುಗಳನ್ನು ಹೇಳೋದು ಬೇರೆ, ಸ್ವತಃ ಹಾಡಿ ತೋರಿಸೋದು ಬೇರೆ. ಈ ರೀತಿ ನೀವು ಸ್ವತಃ ಅದನ್ನು ಅನುಭವಿಸಿದಾಗ ಅದು ಏನು ಅಂತ ಗೊತ್ತಾಗ್ತದೆ. ನಾನು ಶಬ್ದಗಳಲ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ. ಈಗ ಒಂದು ಸಲ ನಿಮ್ಗೆ ಇದು ಬ್ಯಾಡಿತ್ತು ಅಂತ ಅನಿಸಿದ್ದೇನಾದ್ರೂ ಉಂಟಾ? ಎಸ್ಪೆಷಲಿ ಅದೊಂದು ಫ್ಲೋ ಆಫ್ ಇನ್ಕಮ್ ಜೊತೆ ನಾವು ನಮ್ಮ ಎಷ್ಟೋ ನಮ್ಮ ಭಾವನೆಗಳನ್ನು ಗುರುತಿಸ್ಕೊಂಡಿರ್ತೀವಿ, ಅದು ನಿತ್ತ ಒಂದು ಹಂತದಲ್ಲಿ ನನಗೆ ಒಂದು ಸ್ವಲ್ಪ ಇಷ್ಟು ಜಗತ್ತು ಡಿಮ್ಯಾಂಡಿಂಗ್ ಆಗಿದೆಯಲ್ಲ ಅಂತ. ಅಂದರೆ ನಾವು ಸರಳವಾಗಿ ಬದುಕಲಿಕ್ಕೆ ನಾವು ಹೊಂದ್ಕೊಂಡಿರ್ತೀವಿ, ಆದರೆ ನಮ್ಮ ಕೆಲಸಗಾರರು ಸುತ್ತಮುತ್ತಲೆಲ್ಲವೂ ಇನ್ಫ್ಲೇಷನ್ಗೆ ಒಂದು ರೀತಿಯಲ್ಲಿ ನಾವು ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ತೀವಿ. ಆದರೆ ನಮ್ಮನ್ನು ಡಿಪೆಂಡ್ ಆಗಿರೋ ಖರ್ಚುಗಳನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಬರೋದಿಲ್ಲ. ನಮ್ಮ ಮನೆ ಕೆಲಸಕ್ಕೆ ಬರೋರು, ಈಗ ಅವರಿಗೆ ಒಂದು ಮೊಪೆಟ್ ತೆಗಿಬೇಕಂತಿರ್ಬೋದು, ಮನೆಗೆ ಸೋಲಾರ್ ಹಾಕೊಳ್ಬೇಕಂತಿರ್ಬೋದು, ಇದನ್ನೆಲ್ಲ ಕೂಡ ನಾವು ಆಮೇಲೆ ಫಂಡ್ ಮಾಡಬೇಕಲ್ಲ. ಇಷ್ಟು ಜಗತ್ತು ಡಿಮ್ಯಾಂಡಿಂಗ್ ಆಗಿದೆ ಎನ್ನುವ ಒಂದು ರಿಯಲೈಸೇಷನ್ನು ಒಂದು ಹಂತದಲ್ಲಿ ನಮ್ಗೆ ಆಗುತ್ತಲ್ಲ, ಆಗ ಒಂದು ಸ್ವಲ್ಪ ಯೋಚನೆ ಅದದಿದೆ. ಆದರೆ ಆಮೇಲೆ ದೇವರದಿಂದ ದಕ್ಷಿಣ ಕನ್ನಡಿಗರಿಗೆ ಒಂದು ಅಡಿಕೆ ತೋಟ ಒಂದು ಬಲ, ಆಮೇಲೆ ನಾನು ನರ್ಸರಿ ಎಲ್ಲ ಸೆಟಪ್ ಮಾಡಿಕೊಂಡೆ, ಒಂದು ರೀತಿಯ ಆದಾಯ ಅದು ನನ್ನ ಮೂಲ ಮೊದಲಿನ ಆದಾಯಕ್ಕೆ ಕಂಪೇರ್ ಮಾಡುವಂಥದ್ದಲ್ಲ. ಆದರೆ ಯಾವುದೋ ಒಂದು ರೀತಿ ನಾವು ನಮ್ಮ ಕಾಲನ್ನು ನಾವು ನಮ್ಮದೇ ಚಿಂತನೆಯಿಂದ ನಾವು ಒಂದು ಹೊಸ ಒಂದು ರೀತಿಯ ಉದ್ಯಮವನ್ನು ಎಸ್ಟಾಬ್ಲಿಷ್ ಮಾಡಿದಾಗ ನಮಗೊಂದು ಸಂತೋಷ, ಸಮಾಧಾನ ಸಿಗುತ್ತಲ್ಲ, ಆಮೇಲೆ ಅದೆಲ್ಲ ಸರಿ ಹೊಂದ ಸರಿ ಹೊಂದಿದೆ. ಈಗ ಬಂದಾಗ ನಿಮಗೆ 12 ವರ್ಷ ಕಾಲ ನೀವು ಈ ಒಂದು ಫೀಲ್ಡನ್ನು ಬಿಟ್ಟಿದ್ದಿರಿ. ಹೌದು. ಆಗ ಈ ಪುನಃ ಒಂದು ಮನೆಗೆ ಬರುವಾಗ ಇದರಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಳ್ಳುವಾಗ ಇದನ್ನು ಏನು ಮಾಡುವುದು ಅಂತ ಯೋಚನೆ ಇತ್ತ? ಅದೇ, ಒಂದಷ್ಟು ಮಂದಿಗೆ ಆಗ್ಬೋದು ಇದು ಈ ಸಮಸ್ಯೆ. ಯಾಕಂದರೆ ಕೃಷಿ ಟಚ್ಚೇ ಇಲ್ಲದೆ ಮತ್ತೆ ಕೃಷಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ತುಂಬ ಮಂದಿ ಇದ್ದಾರೆ. ನಗರದಲ್ಲೇ ಇದ್ದು ಮತ್ತೆ ಬರೋರು. ನನಗೆ ಮಾನಸಿಕವಾಗಿ ನಾನು ಒಬ್ಬ ಕೃಷಿಕನಾಗಿನೇ ಇದ್ದೆ. ಆಮೇಲೆ ಸುಮಾರು ನನ್ನ ಉದ್ಯೋಗ ಜೀವನದ ಸುಮಾರು ಒಂದು ಮೊದಲಿನ ಒಂದು 5-6 ವರ್ಷ ಕಳೆದ ಮೇಲಂತೂ ನನ್ನ ಮನಸ್ಸು ಗಂಭೀರವಾಗಿ ಕೃಷಿಗೆ ವಾಪಸ್ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದದ್ರಿಂದ ಕೃಷಿ ಬಗ್ಗೆ ನನಗೆ ನಾನು ಹೊರಗಿನವನು ಅಂತ ನನಗೆ ಅನಿಸ್ಲಿಲ್ಲ. ಅದು ಯಾವ ಹೇಗಿದೆ ಅಂದ್ರೆ, ಕೆಲವರ ಮನಸ್ಥಿತಿ, ನೀವು ಅಮೆರಿಕಕ್ಕೆಲ್ಲ ಹೋಗಿರೋರನ್ನ ನೀವು ಗಮನಿಸಿ, ಕೆಲವರು ಅಮೆರಿಕದವರೇ ಆಗ್ಬಿಡ್ತಾರೆ, ಕೆಲವರು ತಮ್ಮ ಮೂಲ ನೀವು ಕಾಸರಗೋಡಿನವರೋ ಎಲ್ಲಿನವರೋ ಆಗಿರ್ತಿರಲ್ಲ, ಅಲ್ಲಿನ ಯಕ್ಷಗಾನ, ತಾಳಮದ್ದಳೆ, ಅಲ್ಲಿನ ಒಂದು ಸಾಂಸ್ಕೃತಿಕ ಒಂದು ಮೌಲ್ಯ ಅಂತ ಏನಿರ್ತದೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. 30-40 ವರ್ಷ ಅಮೆರಿಕದಲ್ಲಿದ್ದರು. ಆ ರೀತಿ ನಗರದ ಉದ್ಯೋಗದಲ್ಲಿದ್ದರೂ ಕೂಡ ಆ ಒಂದು ಕೃಷಿಯ ಒಂದು ಫೀಲ್ ಇದೆಯಲ್ಲ, ಅದನ್ನು ನನಗೆ ನನಗಿಂದ ಕಳಚ್ಕೊಳ್ಳಿಕ್ಕೆ ಆಗಲಿಲ್ಲ. ಆದ ಕಾರಣ ನನಗೆ ಕೃಷಿ ಅನ್ನೋದು ವಾಪಸ್ ಕಮಿಂಗ್ ಬ್ಯಾಕ್ ಟು ಹೋಮ್ ಗ್ರೌಂಡ್ ಥರ ಆಯಿತು. ಅದೇನು ಕಷ್ಟ ಅಂತ ಅನಿಸಲಿಲ್ಲ ಅನಿಸ್ಲಿಲ್ಲ. ಮತ್ತು ಕೆಲಸ ಕಾರ್ಯಗಳ ದೃಷ್ಟಿಯಿಂದಲೂ ಕೂಡ ನಾನು ಹಾಲು ಕರೆಯೋದನ್ನು ಭಾಳ ಹಿಂದೆನೇ ಕಲ್ತಿದ್ದೆ. ಹಾರೆ ಆಗಲಿ ಕತ್ತಿ ಕೆಲಸ ಆಗಲಿ ನನಗೆ ಸ್ಕಿಲ್ಸ್ ದೃಷ್ಟಿಯಿಂದ ನಾನು ನನಗೆ ಐ ಆಮ್ ಸ್ಕಿಲ್ಫುಲ್. ನನ್ನ ರಟ್ಟೆಬಲ ಕೆಲಸಗಾರರ ರಟ್ಟೆಬಲದಷ್ಟು ಇಲ್ಲ. ಆ ರೀತಿ ನನಗೆ ಯಾವುದೇ ಕೆಲಸವನ್ನು ನಾನು ಮಾಡಬಲ್ಲೆ, ಮರ ಹತ್ತೋದೊಂದು ಬಿಟ್ಟು. ಈಗ ಬಂದಾಗ ನೀವು ಮಾಡಿದಂಥ ಬೆಳೆಸಿದಂಥ ಬೆಳೆಗಳು ಸಾಂಪ್ರದಾಯಿಕವಾಗಿ ನಿಮ್ಮ ಮನೆಯಲ್ಲಿ ಇದ್ದದ್ದೆಯಾ ಅಥವಾ ಏನಾದರೂ ಹೊಸ ಪ್ರಯತ್ನ ಏನಾದರೂ ಪಟ್ರ? ಅದು ನಮ್ಮಲ್ಲಿ ಅಡಿಕೆ ತೋಟ, ಅಡಿಕೆ ತೆಂಗು ಬಾಳೆ ಪೆಪ್ಪರ್ ಈ ಒಂದು ವ್ಯವಸ್ಥೆ ಎಲ್ಲ ದಕ್ಷಿಣ ಕನ್ನಡದ ಕೃಷಿಕರಲ್ಲಿ ಇರ್ತದಲ್ಲ, ಅದು ನಡೀತಾ ಇದೆ. ಅದನ್ನು ನನ್ನ ತಂದೆಯವರೇ ಚೆನ್ನಾಗಿನೇ ಅಂದರೆ ಅವರು ಸಶಕ್ತವಾಗಿನೇ ಇದ್ದರು ನಾನು ಊರಿಗೆ ಬರುವಾಗಲೂ, ಅದನ್ನು ಅವರು ಮುನ್ನಡೆಸಿಕೊಂಡು ಅವರು ಹೋದರು. ಈಗಲೂ ಅವರು ಸುಮಾರಾಗಿ ಅದರ ಜವಾಬ್ದಾರಿನ ಅವರೇ ತಗೊಳ್ತಾ ಇದ್ದಾರೆ. ಅದರಿಂದ ನಾನು ನೇರವಾಗಿ ಅದನ್ನು ನಾನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅದಕ್ಕೆ ನಿಧಾನವಾಗಿ ಜೋಡಿಸ್ಕೊಳ್ತಾ ಹೋದೆ. ಅದರಿಂದ ನನ್ನ ಇಷ್ಟದ ಒಂದಷ್ಟು ವಿಷಯಗಳನ್ನು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶನೂ ಚಿಂತನೆಯ ಅವಕಾಶನೂ ನನಗೆ ಸಿಕ್ತು. ನಾನು ಆ ಅವಧಿನಲ್ಲಿ ಒಂದು ಅರಣ್ಯದ ಬಗ್ಗೆ ನಾನು ಬಹಳ ಆಸಕ್ತಿ ವಹಿಸ್ಕೊಂಡೆ. ಯಾಕಂದರೆ ನಮ್ಮ ಸ್ವಂತ ಭೂಮಿನಲ್ಲಿ ಒಂದು ಮೂರನೇ ಎರಡರಷ್ಟು ಹತ್ರ ಮೂರನೇ ಅರ್ಧ ಭಾಗದಷ್ಟಾದರೂ ಅರಣ್ಯ ಇದೆ. ನಾವಿನ್ನೂ ಅಡಿಕೆ ವಿಸ್ತರಣೆಯನ್ನು ಮಾಡಲಿಲ್ಲ. ಅದನ್ನು ಉಳಿಸ್ಕೊಳ್ಬೇಕಿದ್ರೆ ಅದನ್ನು ಏನು ಅದರಲ್ಲಿರೋ ಮೌಲ್ಯಗಳು, ಅದರಲ್ಲಿರೋ ಸಸ್ಯ ವಿಶೇಷಗಳೇನು ಇತ್ಯಾದಿಗಳನ್ನು ನಾನು ಒಂದಷ್ಟು ಒಂದು 10 ವರ್ಷದ ಅವಧಿಯಲ್ಲಿ ನಾನು ಎಲ್ಲ ಸಸ್ಯಗಳನ್ನು ಸುಮಾರಾಗಿ ಐಡೆಂಟಿಫೈ ಮಾಡುವಷ್ಟು ನಾನು ಜ್ಞಾನವನ್ನು ಪಡ್ಕೊಂಡೆ. ಈ ಆಕ್ಟಿವಿಟಿನ ಮಾಡಿದೆ. ಮತ್ತು ಈ ಹಂತದಲ್ಲಿ ನಾನು ನನಗಾಗಿ ಒಂದು 10 ವರ್ಷದ ಕಾಲ ನನಗಾಗಿ ಅರಣ್ಯ ವೃಕ್ಷಗಳ ಸಸ್ಯಗಳನ್ನು, ಪಶ್ಚಿಮ ಘಟ್ಟದ ಬೇರೆ ಬೇರೆ ಅಪರೂಪದ ಸಸ್ಯಗಳನ್ನು, ಔಷಧೀಯ ಸಸ್ಯಗಳನ್ನು ಇತ್ಯಾದಿಗಳನ್ನು ಸಂಗ್ರಹಣೆ ಮಾಡ್ತಾ ಹೋದೆ. ನನ್ನ ಭೂಮಿನಲ್ಲಿ ನಡ್ತಾ ಹೋದೆ. ಒಂದು ಮಟ್ಟಿಗೆ ಒಂದು ಬೊಟಾನಿಕಲ್ ಗಾರ್ಡನ್ ಥರ ನಮ್ಮ ಭೂಮಿನ ರೀಶೇಪ್ ಮಾಡ್ತಾ ಬಂದೆ ನಾನು. ಈಗ ಅರಣ್ಯವನ್ನು ತುಂಬ ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವೊಂದು ಸೊಪ್ಪಿನ ಗುಡ್ಡ ಅಂತ ಬೇರೆ ಕಡೆ ಹೇಳ್ತೇವೆ. ನಮ್ಮಲ್ಲಿ ಇರುವಂಥ ಒಂದು ಜಾಗದಲ್ಲಿ ಗುಡ್ಡ ಅನ್ನುವಂಥದ್ದು ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಕರು ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ಗುಡ್ಡವನ್ನು ಒಂದು ಸ್ವಲ್ಪ ಮಟ್ಟಿಗೆ ಸರಿ ಮಾಡಿಕೊಂಡು ಅಲ್ಲಿ ಮತ್ತೆ ನಮ್ಮ ಅಡಿಕೆಯನ್ನು ಇದನ್ನು ಏನೋ ಒಂದನ್ನು ರಬ್ಬರ್ ಇರ್ಬೋದು, ಅಡಿಕೆ ಇರ್ಬೋದು, ಇದನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡ್ತೇವೆ. ನೀವು ಗುಡ್ಡವನ್ನು ಅಥವಾ ಈ ಅರಣ್ಯವನ್ನು ಹಾಗೆ ಇಡಬೇಕು ಹೇಳುವಂಥ ಒಂದು ಇದರಲ್ಲಿ ಇದ್ದೀರಿ. ಈ ಮೂರನೇ ಎರಡು ಭಾಗದಷ್ಟು ಅರಣ್ಯವನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವ ಪ್ರಯತ್ನ ಮಾಡಲಿಲ್ವಾ? ಅಂದರೆ ಒಂದು ಪ್ರತಿಯೊಬ್ಬ ಕೃಷಿಕರಿಗೂ ಇರುವ ಒಂದು ಒತ್ತಡ ಏನು ಅಂದರೆ ಆದಾಯ ಮೂಲವನ್ನು ಹೆಚ್ಚು ಮಾಡ್ತಾ ಹೋಗಬೇಕಾದದ್ದು ಇವತ್ತಿನ ಅವರವರಿಗೆ ಒಂದೊಂದು ರೀತಿಯ ಅನಿವಾರ್ಯತೆ. ಅದು ಈ ಒತ್ತಡ ನನ್ನನ್ನು ಏನು ಬಿಟ್ಟಿಲ್ಲ. ಆದ್ದರಿಂದ ನಾನು ಒಂದು ಸುಮಾರು 10 ವರ್ಷದಷ್ಟು ಅವಧಿಯ ನಂತರ ನಾನು ಅಂದರೆ ನನಗಾಗಿ ನಾನು ಸಸ್ಯಗಳನ್ನು ಮಾಡ್ತಾ ಇದ್ದೆ. ಮೊದಲೇ ನನಗೇನೋ ಒಂದು ಅವಕಾಶ ಇತ್ತು, ಅದಕ್ಕೆ ನಾನು ಉಳಿದವರಿಗಾಗಿನೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನರ್ಸರಿ ಅನ್ನೋ ಉದ್ಯಮದ ರೂಪವನ್ನು ಅದು ನಿಧಾನವಾಗಿ ತಗೊಳ್ತು. ಆಮೇಲೆ ನನಗೆ ನನ್ನ ಅರಣ್ಯದಿಂದಲೂ ಒಂದು ಸಣ್ಣ ಮಟ್ಟಿನ ಆದಾಯವನ್ನು ಪಡ್ಕೊಳ್ಳಿಕ್ಕೆ ನನಗೆ ಸಾಧ್ಯವಾಗಿದೆ. ಆದ್ದರಿಂದ ಅಡಿಕೆ ಕೃಷಿಗೆ ಕಂಪೇರ್ ಮಾಡುವ ಥರ ಅಲ್ಲ ಇದು, ಒಂದು ವಿಷಯ ಆದಾಯಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಮಹತ್ವ ದೃಷ್ಟಿಯಿಂದ ನೀವು ಆದಾಯ ಒಂದು ಮಹತ್ವವಾದ ಅಂಶ, ಅದು ಬಿಟ್ಟರೆ ನೀವು ಆ ಸಸ್ಯಗಳಿರುವ ಮೌಲ್ಯ ಏನು ಅಂತ, ಆರ್ಥಿಕತೆಗೆ ಹೊರತಾದ ಮೌಲ್ಯ, ಈಗ ಔಷಧೀಯವಾದ ಮೌಲ್ಯ ಆಗಿರ್ಬೋದು, ಪರಿಸರ ಸಂರಕ್ಷಣೆ, ನೀರಿಂಗಿಸುವಿಕೆ, ಆರ್ಥಿಕತೆಗೆ ಹೊರತಾದ ಬೇರೆ ಮೌಲ್ಯಗಳು ಇವೆಯಲ್ಲ, ಆ ಎಲ್ಲ ಮೌಲ್ಯಗಳ ಒಂದು 10 ವರ್ಷದ ಅವಧಿಯಲ್ಲಿ ನಿಮಗೆ ಅಧ್ಯಯನ ಮಾಡ್ತಾ ಹೋದಾಗ ಅವುಗಳು ಎಷ್ಟು ಅಪರೂಪವಾಗಿದೆ, ಎಷ್ಟು ವಿನಾಶದ ಅಂಚಿನಲ್ಲಿವೆ ಇತ್ಯಾದಿಗಳೆಲ್ಲ ಗೊತ್ತಾದ್ಮೇಲೆ ಅರಣ್ಯವನ್ನು ನಾಶ ಮಾಡೋದು ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರುತ್ತೆ ನಮಗೆ. ಸುಮ್ಮನೆ ಕಣ್ಣು ಮುಚ್ಚಿ ಒಂದು ಮರವನ್ನು ಕಡಿಯೋದು ಕಷ್ಟ ಆಗ್ತದೆ. ಯಾಕಂದರೆ ಈ ಎಬನಿ ಜಾತಿಯ ಒಂದಷ್ಟು ವೃಕ್ಷಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವೆ, ಅದರಲ್ಲಿ ಕೆಲವು ಅಪರೂಪವಾದದ್ದಿದೆ. ಅಂಥ ಒಂದು ಮರ ನಮ್ಮ ಎದುರಿಗಿದ್ದಾಗ ನಾವು ಅದನ್ನು ಹೇಗೆ ಕತ್ತಿ ಹಾಕ್ಲಿಕ್ಕೆ ಸಾಧ್ಯ? ಆ ಜ್ಞಾನ ನಮ್ಗೆ ಬಂದಮೇಲೆ, ನಿಮಗೆ ಈ ವೃಕ್ಷ ಯಾವುದು ಅಂತ ಗೊತ್ತಾದ ಮೇಲೆ ನಿಮಗೆ ಅದನ್ನು ನಾಶ ಮಾಡೋ ಮೊದಲಾಗಲಿ ನಿಮಗೆ ಯೋಚನೆ ಮಾಡಬೇಕಾಗಿ ಬರ್ತದೆ ನಮಗೆ. ಆದಮೇಲೆ ನನಗೆ ಅಡಿಕೆ ಕೃಷಿ ವಿಸ್ತರಣೆ ಮಾಡುವುದಕ್ಕಿಂತ ನನಗೆ ಇರುವಷ್ಟು ಅರಣ್ಯವನ್ನು ಉಳಿಸ್ಕೊಳ್ಬೇಕು, ಇರುವಷ್ಟು ಅಡಿಕೆ ತೋಟವನ್ನು ಉಳಿಸ್ಕೊಳ್ಬೇಕು, ಅದನ್ನು ಚೆನ್ನಾಗಿ ನಡೆಸಬೇಕು. ಈ ಎರಡು ಮಹತ್ವಗಳು ನನಗೆ ಸಮಾನವಾದ ವಿಷಯಗಳಾಗಿ ಕಂಡು. ಅದು ಸರಿ. ಈಗ ನೀವು ಹೇಳಿದ್ರಿ ಅರಣ್ಯದಲ್ಲಿರುವಂತಹ ಹಲವಾರು ವೃಕ್ಷಗಳ ಜ್ಞಾನ ಇದೆ ಅಂತ ಹೇಳಿ, ಅದರಿಂದಾಗಿ ನೀವು ನರ್ಸರಿ ಪ್ರಾರಂಭ ಮಾಡಿದ್ದೆ ಅಂತ ಹೇಳಿ, ಯಾವ ತರದ ನರ್ಸರಿ ನಿಮ್ದು? ಅಂದ್ರೆ ಹಣ್ಣಿನ ಮತ್ತು ವಿದೇಶಿ ಹಣ್ಣಿನ ಅಲಂಕಾರಿಕ ಸಸ್ಯಗಳ ನರ್ಸರಿಗಳು ಸಾಕಷ್ಟು ಇದೆ ನಮ್ಮ ಊರುಗಳಲ್ಲಿ. ಒಂದಷ್ಟು ದೂರಕ್ಕೊಂದು ನಿಮ್ಗೆ ಸಿಗ್ತವೆ. ಅದರ ಬಗ್ಗೆ ತುಂಬಾ ಶ್ಲಾಘನೀಯವಾಗಿ ಕೆಲಸ ಮಾಡ್ತಾ ಇರುವವರು ಇದ್ದಾರೆ. ಅರಣ್ಯ ಸಸ್ಯಗಳ ಸಂವರ್ಧನೆ ಮುಖ್ಯವಾಗಿ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಈಗ ಅರಣ್ಯ ಇಲಾಖೆಗೆ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಒಂದು 30 ಜಾತಿಯ ಸಸ್ಯಗಳಿಗಿಂತ ಹೆಚ್ಚು ಅವರಿಗೆ ಮಾಡೋದು ಕಷ್ಟ. ಯಾಕೆಂದರೆ ಎಲ್ಲ ಕೆಲಸಗಾರ ಮೂಲಕ ಆಗಬೇಕು. ಅಲ್ಲಿ ಅವರು ಜ್ಞಾನವನ್ನು ಆಧಾರಿತವಾಗಿ ಫೌಂಡೇಶನ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋರು ಅಲ್ಲಿ ಕಡಿಮೆ ಇದ್ದಾರೆ. ಒಂದು ಸಂಬಳಕ್ಕಾಗಿ ಒಂದು ಕೆಲಸ ನಡೀತಾ ಇದೆ ಅಲ್ಲಿ. ಮತ್ತು ಅರಣ್ಯ ಇಲಾಖೆಗೆ ಒಂದಷ್ಟು ಲಿಮಿಟೇಷನ್ಸ್ ಏನಿದೆ ಅಂದರೆ ಅವರು ಬಳ್ಳಿಗಳನ್ನು ಮಾಡೋದೇ ಇಲ್ಲ, ಮರ ಬಳ್ಳಿಗಳನ್ನು ಮಾಡೋದೇ ಇಲ್ಲ. ಸಣ್ಣ ಶ್ರಬ್ಗಳನ್ನು ಮಾಡೋದೇ ಇಲ್ಲ, ಅವರಿಗೆ ಬರೀ ವೃಕ್ಷ ಜಾತಿಗಳ ಬಗ್ಗೆ ಮಾತ್ರ ಗಮನ ಇದೆ. ಈ ಕಾರಣಕ್ಕೆ ಅರಣ್ಯ ಸಸ್ಯಗಳಲ್ಲಿ ವಿಶೇಷವಾದವು, ಅಪರೂಪವಾದವು, ಅರಣ್ಯ ಇಲಾಖೆಯ ವ್ಯಾಪ್ತಿಯಿಂದ ಹೊರಗಿರುವ ಈ ಬಳ್ಳಿಗಳು, ಪೊದೆಗಳು ಇತ್ಯಾದಿ ಬೇರೆ ಬೇರೆ ರೀತಿಯ ಸಸ್ಯಗಳು ಸಂಪೂರ್ಣ ಅವಗಣನೆಗೆ ಒಳಗಾಗಿಬಿಟ್ಟಿವೆ. ಈ ಎಲ್ಲ ಸಸ್ಯಗಳನ್ನು ಉಳಿಸಬೇಕಾದ ಮಹತ್ವ ಇದೆ ಅಂತ ನನಗೆ ಅನಿಸಿತು. ಈ ಕಾರಣಕ್ಕೆ ನಾನು ಔಷಧೀಯವಾದ ಪಶ್ಚಿಮಘಟ್ಟದ ಭಾರತೀಯ ಸಸ್ಯಗಳು ಈ ಥರ ಒಂದು ಥೀಮ್ ಇಟ್ಕೊಂಡು ನಾನು ನನ್ನ ಅರಣ್ಯ ಸಂವರ್ಧನೆಯನ್ನು ನಾನು ಮಾಡ್ತಾ ಇದ್ದೇನೆ, ಸಸ್ಯ ಸಂವರ್ಧನೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಈ ಸಸ್ಯ ಸಂವರ್ಧನೆಯ ಕೆಲಸದಲ್ಲಿ ಯಾವ್ಯಾವ ಮರಗಳಾಗಲಿ ಗಿಡಗಳಾಗಲಿ ಇದ್ದಾವೆ? ಅಂದರೆ ಸುಮಾರೊಂದು 100 ಜಾತಿಯ ಸಸ್ಯಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಿಂದ ಪಟ್ಟಿ ಮಾಡೋದು ಸ್ವಲ್ಪ ಕಷ್ಟವೇ. ಆದರೆ ಉದಾಹರಣೆಗೆ ಒಂದು ಈಶ್ವರಿ ಬಳ್ಳಿ ಅಂತ ತಗೊಳ್ಳಿ ನೀವು. ಈಶ್ವರಿ ಬಳ್ಳಿ ಅನ್ನೋದು ಒಂದು ತುಂಬ ನಮ್ಮ ಕಿರುಬೆರಳಿನಷ್ಟು ಮಾತ್ರ ಅದರ ತೋರ ಸಾಮಾನ್ಯವಾಗಿ ಇರ್ತದೆ. ಅದು ಚೆನ್ನಾಗಿ ಬೆಳೆದಿರೋ ಈಶ್ವರಿ ಬಳ್ಳಿ ಬಹಳ ಔಷಧೀಯವಾದ, ಚಿಟ್ಟೆಗಳ ಜೀವನದಲ್ಲಿ ಬಹಳ ಮಹತ್ವವಾದ ಒಂದು ಬಳ್ಳಿ. ಇದನ್ನು ಅರಣ್ಯ ಇಲಾಖೆಯವರಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅದು ಬಳ್ಳಿ ಸಣ್ಣ ಬಳ್ಳಿ ಸ್ವಲ್ಪ ಇತ್ಯಾದಿ ಕಾರಣಗಳಿಂದಾಗಿ ಇದು ನಶಿಸಿ ಹೋಗ್ತಾ ಇದೆ ಅಂತ ಹೇಳಿದರೂ ತಪ್ಪಲ್ಲ. ಈ ಥರದ ಎಷ್ಟೋ ಸಸ್ಯಗಳು ನಾನು ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ. ಈಗ ನೀವು ಈ ಥರದ ಸಸ್ಯಗಳನ್ನು ತಂದು ಅದನ್ನು ಹೇಗೆ ನೀವು ಬೆಳೆಸುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಅಂದರೆ ನಾನು ನನ್ನ ಕಾರ್ಡ್ನಲ್ಲಿ ಸಿಗುವಂಥ ಮಹತ್ವದ ಸಸ್ಯಗಳನ್ನು ನಾನು ನನ್ನ ಕಾರ್ಡ್ನಿಂದಲೇ ಸಂಗ್ರಹ ಮಾಡ್ತೇನೆ. ಇದು ಒಂದು ಬೀಜವಾಗಿ ಅಲ್ದಿರೋ ಹುಟ್ಟಿರೋ ಗಿಡಗಳನ್ನು, ಅಲ್ದಿರೆ ನನ್ನ ಆತ್ಮೀಯರ ಒಂದಷ್ಟು ದಕ್ಷಿಣ ಕನ್ನಡದ ಕೆಲವು ಕಾಡುಗಳಲ್ಲಿ ನನಗೆ ಎಲ್ಲೆಲ್ಲಿ ಯಾವ್ಯಾವ ಗಿಡ ಇದೆ ಅಂತ ನನಗೆ ಗೊತ್ತು. ಈಗ ಉದಾಹರಣೆಗೆ ಸಿರಿಪೊನ್ನೆ ಅಂತ ಒಂದು ಮರ ಇದೆ, ಈ ಕಣ್ಣಿಗೆ ಔಷಧಿಯಾಗಿ ಒಂದು ಹೊನ್ನೆಯನ್ನು ಬಳಕೆ ಮಾಡ್ತಾರಲ್ಲ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಯಾಕಂದರೆ ಕಣ್ಣಿಗೆ ಔಷಧಿಯಾಗಿರೋದ್ರಿಂದ. ಸಿರಿ ಹೊನ್ನೆ ಅನ್ನೋ ಒಂದು ಮತ್ತೊಂದು ವಿಶೇಷವಾದ, ಅದರ ತಂಗಿ ಸೋದರಿ ಇದೆ, ಅದು ಸ್ವಲ್ಪ ಅಪರೂಪದ್ದು, ಬಹಳ ವಿಶೇಷವಾದ ರೂಪ ಗುಣ ವಿಶೇಷಗಳುಳ್ಳಂಥ ಒಂದು ಮರ. ಅದನ್ನು ಯಾರೂ ಗಮನಿಸ್ತಾ ಇಲ್ಲ ಅಷ್ಟೊಂದು. ಇದನ್ನು ನಾನು ಬೇರೊಂದು ಕಡೆಯಿಂದ, ನನಗೆ ಗಿಡಗಳು ಎಲ್ಲಿ ಸಿಗ್ತವೆ ಗೊತ್ತು, ಅಲ್ಲಿಂದ ತಗೊಳ್ತೀನಿ. ಈ ಥರ ನಾನು ಬೇರೆ ಬೇರೆ ಕಡೆಗಳಿಂದ ನನ್ನಲ್ಲಿ ಸಿಗದಂದಿರುವಂಥ ಬೀಜಗಳನ್ನು ಕೆಲವು ಕಡೆ ಅಪರೂಪ ಸಾಮಾನ್ಯವಾಗಿ, ನಾನು ಬೆಂಗಳೂರಿಂದ ಯಾರೋ ಒಬ್ಬರು ಇದ್ದಾರೆ ಅವರ ಕೈಯಿಂದ ಒಂದು ಕೆಲವು ಜಾತಿಯ ಬೀಜಗಳನ್ನು ತರಿಸ್ತೀನಿ. ಹೀಗೆ ಕೆಲವು ಒಂದೊಂದು ರೀತಿಯ ಗಿಡಗಳಿಗೆ ಒಂದೊಂದು ಕಡೆಯಿಂದ ನಾನು ಸಂಗ್ರಹಣೆ ಮಾಡ್ತೀನಿ. ಹೀಗೆ ವಿಟ್ಲದ ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ನ ಹತ್ರ ಒಂದು ಮರ ಇದೆ, ಜಗಳಗಂಟಿ ಮರ ಅಂತ. ನಮ್ಮ ಕಡೆ ಬೀಜ ಆಗಿ ಹೊಸ ಸಸಿಗಳು ಹುಟ್ಟುವಂಥ ಜಗಳಗಂಟಿ ಮರ ಬೇರೆಲ್ಲೂ ಇಲ್ಲ, ಅಲ್ಲಿ ಮಾತ್ರ ಇದೆ. ಮತ್ತು ಅದು ಅಲ್ಲಿ ಇರೋದು ಯಾರಿಗೂ ಬೇಡ. ಅಲ್ಲಿ ಹುಟ್ಟಿರೋ ಗಿಡಗಳನ್ನು ನಾನು ತಗೊಂಡು ಬಂದು ನಾನು ಗಿಡ ಮಾಡ್ತೀನಿ. ಅದು ತುಂಬ ಡಯೋಸ್ಪೈರಸ್ ಜಾಸ್ತಿ, ಅಂದರೆ ಎಬನಿ ಜಾತಿಯ ಒಂದು ಅಪರೂಪವಾದ ಸಸ್ಯ. ಈ ಥರ ಒಂದೊಂದು ಸಸ್ಯಗಳನ್ನು ಒಂದೊಂದು ಕಡೆಯಿಂದ ನಾನು ಸಂಗ್ರಹಣೆ ಮಾಡ್ತಾ ಇದ್ದೀನಿ. ಈ ಥರ ಐಡೆಂಟಿಫೈ ಮಾಡಿದ ಮೇಲೆ ನೀವು ಅದನ್ನು ನೆಟ್ಟು ಬೆಳೆಸಲಿಕ್ಕೆ ಏನಾದರೂ ಒಂದು ಕ್ರಮಗಳು ಅಂತ ಏನಾದರೂ ಇಟ್ಕೊಂಡಿದ್ದೀರಾ? ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರೋ ವಿಧಾನಗಳನ್ನೇ ಮಾಡ್ತೇನೆ. ಸೀಡ್ಸ್ ಆದರೆ ನಾನು ಸೀಡ್ ಬೆಡ್ ಒಟ್ಟಿಗೆ ಹಾಕ್ತೇನೆ, ಯಾಕಂದರೆ ಎಲ್ಲವನ್ನು ಒಂದೊಂದು ಚೀಲದಲ್ಲಿ ಹಾಕಿದರೆ ಎಷ್ಟೋ ಹುಟ್ಟೋದೇ ಇಲ್ಲಲ್ಲ, ಆಗ ನಮಗೆ ಶ್ರಮ ನಷ್ಟ ಆಗಿಬಿಡ್ತದೆ. ಅದಕ್ಕೆ ಒಂದು ಸೀಡ್ ಬೆಡ್ ಮಾಡಿ ಎಲ್ಲ ಒಟ್ಟಿಗೆ ಹುಟ್ಟಿರ್ತವೆ, ಅವು ಒಂದಷ್ಟು ಸಶಕ್ತವಾದ ಮೇಲೆ ಸಪ್ರೇಟ್ ಮಾಡ್ತೇನೆ. ಆಮೇಲೆ ಗಿಡ ಈಗಾಗಲೇ ತಯಾರು ಮಾಡಿರೋ ಗಿಡಗಳನ್ನು ಮಳೆಗಾಲದಲ್ಲಿ ಗುಂಡಿ ತೋಡಿಸಿ ನೆಡೋ ವ್ಯವಸ್ಥೆ ಮಾಡ್ತೇನೆ. ತೆಂಗಿನ ಸಿಪ್ಪೆ ಪುಡಿ ಹೆಚ್ಚಾಗಿ ಸ್ವಲ್ಪ ಬಳಕೆ ಮಾಡ್ತಾ ಇದ್ದೇನೆ ಇತ್ತೀಚೆಗೆ, ಅದು ಮುಂದಿನ ಮಳೆಗಾಲದವರೆಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಈಗ ಇದಕ್ಕಾಗಿ ನೀವು ವಿಶೇಷವಾಗಿ ಏನಾದರೂ ಅಂದರೆ ಗೊಬ್ಬರವ ಇಂಥದ್ದೇನಾದರೂ ಹಾಕುವಂಥ ವ್ಯವಸ್ಥೆ? ಹೆಚ್ಚಾಗಿ ಹರಳಿ ಹಿಂಡಿಯನ್ನು ಫಸ್ಟ್ ನಾಟಿ ಮಾಡುವಾಗ ಅಥವಾ ಮುಂದಿನ ಒಂದು ವರ್ಷಕ್ಕೆ ಅಷ್ಟೇ, 2 ವರ್ಷ 3 ವರ್ಷಕ್ಕಿಂತ ಜಾಸ್ತಿ ಯಾವುದೇ ಸಸ್ಯಗಳಿಗೂ ನಾನು ಆರೈಕೆ ಮಾಡ್ತಾ ಇಲ್ಲ. ಆಮೇಲೆ ಅವು ಕಾಡಿನ ನ್ಯಾಯದಿಂದ ಬದುಕುಳಿಬೇಕು. ಇದನ್ನು ಕಾಡಿನಲ್ಲಿ ಮತ್ತೆ ಬೆಳೆಸ್ತೀರಾ ಹೇಗೆ? ಹೌದಂದ್ರೆ ನಮ್ಮ ಮನೆ ಎಂಟ್ರೆನ್ಸ್ನಲ್ಲಿ ಒಂದಷ್ಟು ಒಂದು 3/4 ಎಕರೆಯಷ್ಟು ಜಾಗ ಇದೆ, ಅಲ್ಲಿ ನಾನು ಹೆಚ್ಚಿನ ನನ್ನ ಬಯೋಡೈವರ್ಸಿಟಿ ಪ್ಲಾಂಟೇಷನ್ ಅನ್ನು ಮಾಡ್ತಾ ಇದ್ದೇನೆ. ಮಧ್ಯೆ ಮಧ್ಯೆ ಖಾಲಿ ಜಾಗಗಳೆಲ್ಲ ಇವೆ ಕೆಲವು ಕಡೆ, ಅಲ್ಲೆಲ್ಲ ನಾನು ಪ್ಲಾಂಟೇಷನ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ಬಿದಿರಿನ ಬಗ್ಗೆ ತುಂಬ ಆಸಕ್ತಿಯಿಂದ ಬಿದಿರಿನ ತಳಿ ಸಂಗ್ರಹವನ್ನು ಮಾಡ್ತಾ ಇದ್ದೇನೆ. ಬಿದಿರಿನ ಪ್ಲಾಂಟೇಷನ್ ಕೂಡ ಈಗ ಈ ಬಾರಿ ಒಂದು 1 ಎಕರೆಯಷ್ಟು ಮಾಡಿದೆ. ಯಾಕೆ ಅದು ಅಂದರೆ ಬಿದಿರು ತುಂಬ ಸುಂದರವಾದ ಸಸ್ಯ, ತುಂಬ ಮಹತ್ವದ ಒಂದು ಸಸ್ಯ, ಪರಿಸರದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು, ಕೃಷಿಕನಿಗೆ ಉಪಯೋಗ ದೃಷ್ಟಿಯಿಂದಲೂ ಭಾಳ ಇಂಪಾರ್ಟೆಂಟು. ಕೊಕ್ಕೆಯ ಆಗುವಂಥ ಬಿದಿರುಗಳಿವೆ, ಕೆಳಗಡೆ ಗೆಲ್ಲುಗಳೇ ಬರೋದಂಥ ನೇರವಾದ ನಿಮಗೆ ಗಳುಗಳು ಸಿಗುವಂಥ ಬಿದಿರುಗಳಿವೆ. ಈ ಥರ ನಮಗೆ ಒಂದೊಂದು ಪರ್ಪಸ್ಸಿಗೆ ಒಂದೊಂದು. ಈಗ ಚಪ್ರಕ್ಕೆಲ್ಲ ನಾವು ಅಡಿಕೆ ಆದರೆ ನೀವು ಕಡಿಬೇಕು, ಭಾರ ತುಂಬ, ಅದನ್ನು ಸಿಗಿಯುವ ಪ್ರೋಸೆಸ್ ತುಂಬ ಶ್ರಮದಾಯಕ, ಅದೆಲ್ಲ ಮಾಡಬೇಕು ನೀವು. ಈ ಬಿದಿರಾದರೆ ನಿಮಗೆ ಅಡ್ಡ ಕತ್ತರಿಸಿದರೆ ನಿಮಗೆ ನೇರವಾಗಿ ಒಂದು ಗಳುಗಳು ಸಿಕ್ಕಿಬಿಡ್ತವೆ, ಕಬ್ಬಿಣದ ಪೈಪ್ ಥರ ಇರ್ತದಲ್ಲ, ನಿಮಗೆ ಆರಾಮಾಗಿ ಚಪ್ರಕ್ಕೆಲ್ಲ ಯೂಸ್ ಮಾಡ್ಬೋದು. ಈ ರೀತಿ ನಮಗೆ ಪಕ್ಕನೆ ಒಂದು ಉಪಯೋಗಕ್ಕೆ ಸಿಗಲಿಕ್ಕೆ ಭಾಳ ಅನುಕೂಲವಾದ ಒಂದು ಸಸ್ಯ ಬಿದಿರು. ಅದರಲ್ಲಿ ಬೇಗ ಲಡ್ಡಾಗಿ ಹೋಗೋ ಜಾತಿಗಳಿವೆ, ತುಂಬ ಒಂದು 2 ವರ್ಷ 3 ವರ್ಷ ಕೀಪಿಂಗ್ ಕ್ವಾಲಿಟಿ ಇರುವಂಥ ಒಳ್ಳೊಳ್ಳೆ ಜಾತಿಗಳಿವೆ. ದಪ್ಪವಾದ ಒತ್ತೊತ್ತಾದ ನಾರುಗಳುಳ್ಳ ಬಿದಿರುಗಳೆಲ್ಲ ಇದೆ. ಕಳೆದ ಕೆಲವಾರು ಒಂದು 5-7 ವರ್ಷಗಳಲ್ಲಿ ಸುಮಾರಾಗಿ ಒಂದು 35-40 ಜಾತಿಯ ಬಿದಿರುಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಅವುಗಳ ಗುಣವಿಶೇಷಗಳೆಲ್ಲ ಗೊತ್ತಾಗಿದೆ ನನಗೆ. ಸೊ ಯಾವುದು ನಮ್ಮ ಭೂಮಿಗೆ ಹೊಂದಿಕೊಳ್ತದೆ ಅಂಥ ಜಾತಿಗಳನ್ನು ನೆಟ್ಟು ಬೆಳೆಸುವಲ್ಲಿ ಈಗ ನನಗೆ ತುಂಬ ಆಸಕ್ತಿ ಇದೆ. ಈಗ ಬೇರೆ ಕಡೆಯಿಂದ ತಂದಂತಹ ಬೇರೆ ಬೇರೆ ರೀತಿಯ ಮರಗಳು ಅಥವಾ ಗಿಡಗಳು, ನೀವು ಮುಖ್ಯವಾಗಿ ಅರಣ್ಯಕ್ಕೆ ಸಂಬಂಧಪಟ್ಟದ್ದು, ಅವು ಇಲ್ಲಿ ಬೆಳೆಯುತ್ತವ ಹೇಗೆ? ಅದೇ, ಅದು ಕೆಲವು ಸಸ್ಯಗಳು ಬೆಳೀತವೆ, ಕೆಲವು ಬೆಳೆಯುವುದಿಲ್ಲ. ಉದಾಹರಣೆಗೆ ಕಹಿಬೇವು ಬಯಲುಸೀಮೆಯಲ್ಲಿ ಬಹಳ ವೇಗವಾಗಿ ಬೆಳೆಯುವಂತಹ ಒಂದು ಒಳ್ಳೆ ಆದಾಯ ಮೂಲವೂ ಆಗಿರುವಂತಹ ಒಂದು ಮರ. ದಕ್ಷಿಣ ಕನ್ನಡದಲ್ಲಿ ಕಹಿಬೇವು ಒಂದು 25 ವರ್ಷ ಹೋದರೂ ನಿಮ್ಗೊಂದು ಪೇರಳೆ ಮರದಷ್ಟು ಗಾತ್ರವೂ ಬರುವುದಿಲ್ಲ, ಮತ್ತು ಡೈಬ್ಯಾಕ್ ರೋಗವು ಅದರ ಒಟ್ಟೊಟ್ಟಿಗೆ ಬಂದು ನಿಮಗೆ ನಾಶ ಆಗಿಬಿಡ್ತವೆ. ಈ ರೀತಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಗಿಡ ಬೆಳೀತದೆ. ನಾರ್ತ್ ಈಸ್ಟ್ನ ಕೆಲವು ಗಿಡಗಳು ನಮ್ಮಲ್ಲಿ ಚೆನ್ನಾಗಿ ಬೆಳೆದಿರುವುದು ನನ್ನ ಹತ್ರ ಇದೆ. ಈ ರೀತಿ ಅದು ತುಂಬ ಸ್ಪೆಸಿಫಿಕ್ ಟು ಎವ್ರಿ ಪ್ಲಾಂಟ್, ಅದನ್ನು ನಾವು ಮೊದಲೇ ಅಂದಾಜು ಮಾಡೋದು ಬಹಳ ಕಷ್ಟ ಇದೆ. ಈಗ ವಿದೇಶದ ಗಿಡಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಿದ್ದೀರಾ ಏನಾದರೂ? ಕೆಲವು ಜಾತಿಗಳಿವೆ, ಈಗ ರಂಬುಟಾನ್, ಪುಲೋಸಾನ್, ಲೋಂಗಾನ್ ಈ ಥರದೆಲ್ಲ ಎಲ್ಲರಲ್ಲಿ ಇರುವಂತಹ ಹಣ್ಣಿನ ಸಸ್ಯಗಳು ಒಂದಷ್ಟಿವೆ. ಹಣ್ಣಿನ ಸಸ್ಯಗಳ ಸಂಗ್ರಹಣೆ ದೃಷ್ಟಿಯಿಂದ ನನ್ನದೇನು ಬಹಳ ವಿಶೇಷವಾದ ಒಂದು ಸಾಧನೆ ಏನಲ್ಲ, ಆದರೂ ಮಾಡಿದ್ದೀರಿ? ಒಂದಷ್ಟು ಮಾಡಿದ್ದೇನೆ. ಆಮೇಲೆ ನನಗೆ ಇತ್ತೀಚೆಗೆ ತುಂಬ ಆಸಕ್ತಿ ವಿಷಯ ಏನಂದರೆ ಹಲಸಿನ ಕಸಿ ಕಟ್ಟುವಿಕೆ. ಯಾಕಾಗಿ ಅಂದರೆ ಅದು ಬಹಳ ಒಂದು ಸ್ಪೆಸಿಫಿಕ್ ಆದ ಒಂದು ಕಾರಣ ಇದೆ. ಇದು ಬಹುಶಃ ಬೇರೆ ಒಂದಷ್ಟು ಕೃಷಿಕರಿಗೂ ಅನುಕೂಲ ಆಗ್ಬೋದು ಅಂತ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಕೆಲವು ಕಡೆ ಹೆಬ್ಬಲಸಿನ ಮರಗಳು ಇವೆ ಕೃಷಿಕರ ಭೂಮಿಯಲ್ಲಿ. ನಮ್ಮ ಭೂಮಿಯಲ್ಲಿ ಧಾರಾಳವಾಗಿವೆ, ಪ್ರತಿ ಒಂದು 3-4 ಅಡಿಗೆ ಒಂದು ಹೆಬ್ಬಲಸಿನ ಗಿಡ ಇದೆ. ಹೆಬ್ಬೆರಳಿನ ಗಾತ್ರದ್ದು, ಕಿರುಬೆರಳಿನ ಗಾತ್ರದ್ದು, ಈ ತರ ಬೇರೆ ಬೇರೆ ಗಾತ್ರದ ದೊಡ್ಡ ಮರಗಳಿವೆ. ಸೊ ಬಿಸಿಲು ಬೀಳೋ ಜಾಗಗಳಲ್ಲಿ ಈ ಹೆಬ್ಬಲಸಿನ ಬೇರೆ ಬೇರೆ ಗಾತ್ರದ ಮರಗಳಿಗೆ ನಾವು ಹಲಸಿನ ಕಸಿ ಕಟ್ಟಿದ್ರೆ, ನಾವು ಕಣ್ಣು ಕಸಿಯನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಗೆ ಆಮೇಲೆ ನೆಡೋ ಕೆಲಸ ಇಲ್ಲ, ಗೊಬ್ಬರ ಹಾಕೋ ಕೆಲಸ ಇಲ್ಲ, ಏನೂ ಇಲ್ಲ ನಿಮಗೆ. ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ ಹೆಬ್ಬಲಸಿನ ಮರಗಳು ಕೆಲವೊಂದು 4-5 ಅಡಿ 6 ಅಡಿ ಹೋದ್ಮೇಲೆ ಮುರಿದು ಲಡ್ಡಾಗಿಯೋ ಏನೋ ಹೋಗಿರ್ತವೆ. ನೀವು ಅದನ್ನು 4 ಅಡಿ ಎತ್ತರಕ್ಕೆ ಕತ್ತರಿಸಿ ಹೊಸ ಚಿಗುರು ಬಂದಮೇಲೆ ಹಲಸು ಕಸಿ ಕಟ್ಟಿದರೆ ನಿಮಗೆ 1 ವರ್ಷದಲ್ಲಿ ನಿಮಗೆ 10 ಅಡಿ ಹಲಸಿನ ಗಿಡ ರೆಡಿಯಾಗಿರ್ತದೆ. ನೀವು ಏನೂ ಮಾಡಬೇಕಾಗಿಲ್ಲ, ನೀರು ಹಾಕಬೇಕಾಗಿಲ್ಲ, ಅಷ್ಟೊಂದು ಸಶಕ್ತವಾಗಿ ಬೆಳೀತೀವಿ. ಯಾಕಂದರೆ ಹೆಬ್ಬಲಸಿನ ರೂಟ್ ಸಿಸ್ಟಮ್ ಇರ್ತದಲ್ಲ, ಅದು ಈ ಹಲಸಿಗೆ ಪೋಷಣೆಯನ್ನು ಕೊಡ್ತದೆ. ಈ ಥರ ನಾನು ಈಗಾಗಲೇ ಮಾಡಿ ನನಗೆ ಫಲ ಬರುವ ಗಿಡಗಳು ನನ್ನಲ್ಲಿದೆ. ಈಗ ನಾನು ಹೆಬ್ಬಲಸಿಗೆ ಹಲಸು ಕಸಿ ಕಟ್ಟುವ ಕೆಲಸವನ್ನು ತುಂಬ ಆಸಕ್ತಿಯಿಂದ ವ್ಯಾಪಕವಾಗಿ ಮಾಡ್ತಾ ಇದ್ದೀನಿ ನಮ್ಮ ಜಾಗದಲ್ಲಿ. ಇದು ಕಸಿ ಕಟ್ಟುವುದು ಒಂದು ಅಂತ ಹೇಳಿದ್ರೆ, ನೀವು ಅಷ್ಟು ವರ್ಷದ ಒಂದು ಗಿಡ ಸಿಕ್ಕಿತ್ತು ಅಂತ ಹೇಳಿದ್ರೆ, ಇದಕ್ಕೆ ಬೇರೆ ಬೇರೆ ರೀತಿಯ ಹಲಸನ್ನ ಅಂತ ಹೇಳಿದ್ರೆ? ಹೌದು, ಅದು ಮಾಡ್ತಾ ಇದ್ದೆ. ಈಗ ಥೈಲೆಂಡ್ ಪಿಂಕ್, ಥೈಲೆಂಡ್ ರೆಡ್, J33, ಆಮೇಲೆ ನಮ್ಮ ಸಿಂಗಾಪುರ್ ಇತ್ಯಾದಿ ತುಂಬ ಪ್ರಸಿದ್ಧವಾದ, ತುಂಬ ಖಾದ್ಯ ಯೋಗ್ಯವಾದ ತಳಿಗಳು ಈಗಾಗಲೇ ಗುರುತಿಸಲ್ಪಟ್ಟಿವೆ. ಅದರಲ್ಲಿ ನಮ್ಮ ಕೆದ್ಲಾಯರು, ಬಾಳ್ತಿಲ್ಲಾಯರ್ ಅಂಥವರು, ಮುಳಿಯ ವೆಂಕಟಕೃಷ್ಣ ಶರ್ಮರಂಥವರೆಲ್ಲ ತುಂಬ ಕೆಲಸ ಈಗಾಗಲೇ ಮಾಡಿ ಜ್ಞಾನ ಭಂಡಾರವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಸಯಾನ್ ಕೂಡ ಅವರಲ್ಲೆಲ್ಲ ಹೋದರೆ ನಮಗೆ ಸಿಗ್ತದೆ. ಆದ ಕಾರಣ ಆ ಕೆಲಸವನ್ನು ನಾವಿನ್ನು ಹೊಸದಾಗಿ ಮಾಡಬೇಕಾಗಿಲ್ಲ. ಅಡಿಕೆ ಪತ್ರಿಕೆ ಅಂತೂ ತುಂಬ ಕೆಲಸ ಅಡಿಕೆ ಹಲಸಿನ ಬಗ್ಗೆ ಈಗಾಗಲೇ ಮಾಡಿದೆ. ಈಗಾಗಲೇ ಇರುವ ಈ ಜ್ಞಾನವನ್ನು ಬಳಸಿ ನಾವು ಒಂದು ಕಸಿ ಕಟ್ಟಲಿಕ್ಕೆ ಕಲಿಬೇಕು. ಅಷ್ಟು ಕಸಿ ಕಟ್ಟಲಿಕ್ಕೆ ಕಲಿಯೋದು ಸುಲಭವ? ಅದೇ, ಅದು ಸ್ವಲ್ಪ ಸೂಕ್ಷ್ಮತೆಯ ವಿಷಯ. ನೀವು ಇದು ಸೂಜಿಯೊಳಗೆ ನೂಲು ಹಾಕಿದಾಗೆ ಒಮ್ಮೆ ಅಭ್ಯಾಸ ಆದಮೇಲೆ ಅಷ್ಟೊಂದು ಕಷ್ಟ ಅಲ್ಲ. ನಮಗೆ ಒಂದು ಸ್ವಲ್ಪ ಐ ಫಾರ್ ಡಿಟೇಲ್ ಅಂತ ಹೇಳ್ತಾರಲ್ಲ, ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಕೊಡ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು. ಸಣ್ಣ ಸಣ್ಣ ವಿಷಯಗಳಂದ್ರೆ ಯಾವುದ್ರ ಬಗ್ಗೆ? ಅದೇ, ತಾಯಿ ಗಿಡದ ಮೇಲೆ ಆ ಒಂದು 3 ಮಾರ್ಕ್ ಮಾಡಿ ಅದರಿಂದ ಸಿಪ್ಪೆ ಎಬ್ಬಿಸೋದು, ಸಯೋನಿಂದ ಕಣ್ಣೆ ಎಬ್ಬಿಸೋದು, ಮತ್ತು ಆ ಸಮಯದಲ್ಲಿ ನಮ್ಮ ಕೈಯ ಇಂಪ್ಯೂರಿಟೀಸ್, ಇನ್ಫೆಕ್ಷನ್ಸ್ ಅದಕ್ಕೆ ತಾಗದಿರೋ ಹಾಗೆ ಎಚ್ಚರ ವಹಿಸೋದು, ಅದನ್ನು ಜಾಗ್ರತೆಯಾಗಿ ಇಟ್ಟು ಸುತ್ತೋದು, ಆಮೇಲೆ ಆ ದಿನ ತಾರೀಕುಗಳನ್ನೆಲ್ಲ ನೆನಪಿಡುವ ಹಾಗೆ ಅಲ್ಲಿ ಬರೆದಿಡೋದು. ದಿನ ತಾರೀಕು ಯಾಕೆ ಅಂದರೆ, ಒಂದು 21 ದಿನ ಆದರೂ ನೀವು ಕನಿಷ್ಠ ಕಸಿ ಕಟ್ಟಿದ ಮೇಲೆ ಅದನ್ನು ಬಿಡಬೇಕಲ್ಲಿ. ಆಮೇಲೆ ನೀವು ಪ್ಲಾಸ್ಟಿಕ್ ಓಪನ್ ಮಾಡ್ಬೋದು. ಫಸ್ಟ್ಗೆ ಒಂದೇ ಗಿಡ ಕಸಿ ಕಟ್ಟೋದಾದರೆ ತೊಂದರೆ ಇಲ್ಲ, ನೀವು ನೆನ್ಪಿಟ್ಕೊಂಡಿರ್ತೀರಿ. ದಿನಕ್ಕೆ 4-5 ಮರಗಳಿಗೆ ಗಿಡಗಳಿಗೆಲ್ಲ ಕಸಿ ಕಟ್ಟುವಾಗ ನಮಗೆ ಅದು ಮರ್ತೋಗ್ತದೆ. ಸೊ ಒಂದು ಪರ್ಮನೆಂಟ್ ಮಾರ್ಕರ್ ತಗೊಂಡೋಗಿ ಆಯಾ ಗಿಡದ ಮೇಲೆ ಬರೆದು ಬಿಡ್ತೇನೆ ನಾನು. ಆಮೇಲೆ ಮತ್ತೆ ಅದನ್ನು ವಿಸಿಟ್ ಮಾಡಬೇಕು. ಆಮೇಲೆ ಸಕ್ಸಸ್ ಆದಮೇಲೂ ಆದರೂ ತಾಯಿ ಗಿಡ ಮತ್ತೆ ಮತ್ತೆ ಚಿಗುರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದಲ್ಲ, ಆ ಹಂತದಲ್ಲಿ ಆ ಹೊಸ ಚಿಗುರುಗಳನ್ನು ತೆಗಿಬೇಕು. ಅಲ್ಲದ್ರೆ ನಾವು ಕಟ್ಟಿದ ಕಸಿ ಫೇಲ್ಯೂರ್ ಆಗ್ತದಲ್ಲ. ಸೊ ನೀವು ಮತ್ತೆ ವಿಸಿಟ್ ಮಾಡಬೇಕು. ಅಂದರೆ ನಮ್ಗೆ ಅಷ್ಟು ಆಸಕ್ತಿನೂ ಇರಬೇಕು. ಈ ರೀತಿ ನಮ್ಮ ಜಾಗದ ಎಲ್ಲ ಮೂಲೆ ಮೂಲೆಗಳಿಗೆ ಹೋಗಿ ನಾವು ಎಲ್ಲೆಲ್ಲಿ ಕಟ್ಟಿದ್ದೇವೆ ಅಲ್ಲೆಲ್ಲ ನಾವು ಅದನ್ನು ಮೇಂಟೈನ್ ಮಾಡ್ತಾ ಬರಬೇಕು ಒಂದು 6 ತಿಂಗಳು. ಆಮೇಲೆ ನಾವು ಕಟ್ಟಿರುವ ಸಯಾನೇ ಎಷ್ಟು ಸಶಕ್ತವಾಗಿ ಬಿಡ್ತದೆ ಅಂದರೆ ಮತ್ತೆ ನಾವೇನು ಮಾಡಬೇಕಾಗಿಲ್ಲ. 2 ವರ್ಷದಲ್ಲಿ ನಮಗೆ ಫಲ ಬರ್ಲಿಕ್ಕೆ ಶುರುವಾಗ್ತದೆ. ಬಹಳ ಖುಷಿ ಆಗ್ತದೆ ಅದು. ಈಗ ಇದು ಹೆಬ್ಬಲಸಿಗೆ ಹಲಸಿನ ಒಂದು ಕಸಿಯ ಬಗ್ಗೆ ಹೇಳಿದ್ರೆ ಇದೇ ತರ ಬೇರೆ ಗಿಡಗಳಿಗೆ ಕಸಿ ಮಾಡಿದಂತಹ ಪ್ರಯತ್ನಗಳೇನಾದ್ರೂ? ನಾನು ಪ್ರಧಾನವಾಗಿ ಬಡ್ ಗ್ರಾಫ್ಟಿಂಗ್ ಮೂಲಕ ಕಣ್ಣು ಕಸಿಯ ಮೂಲಕ ಹೆಬ್ಬಲಸಿಗೆ ಹಲಸು ಮಾತ್ರ ಅಥವಾ ಹಲಸಿಗೆ ಹಲಸು ಮಾತ್ರ ನಾನು ಎಕ್ಸ್ಪರ್ಟೈಸ್ ಮಾಡ್ಕೊಂಡಿದ್ದೇನೆ. ಮಾವಿನ ಕಸಿ ಆಗಲಿ ಪೇರಳೆ ಇತ್ಯಾದಿ ಬೇರೆ ಬೇರೆ ಜಾತಿಯ ಕಸಿಗಳನ್ನು ಅಷ್ಟೊಂದು ಪ್ರಯತ್ನ ಮಾಡಲಿಲ್ಲ. ನನಗೆ ನನ್ನ ಭೂಮಿಯಲ್ಲಿ ಈ ಒಂದು ಆ ಒಂದು ಅನುಕೂಲತೆ ಇರೋದ್ರಿಂದ ಹೆಬ್ಬಲಸಿನ ಗಿಡಗಳು ಧಾರಾಳವಾಗಿ ಇರುವ ಒಂದು ಅನುಕೂಲತೆ ಇರೋದ್ರಿಂದ ಅದನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ ಈಗ ಸದ್ಯಕ್ಕೆ ಬೇರೇನು ಮಾಡಲಿಲ್ಲ. ಈಗ ಚಿಕ್ಕ ಗಿಡಗಳ ಕಸಿಯನ್ನು ಕೂಡ ಮಾಡುವಂತಹ ಒಂದು ಪ್ರಯತ್ನ ಏನಾದ್ರು? ಅದೇ ನೀವು ನರ್ಸರಿ ಬ್ಯಾಗ್ ನಲ್ಲಿ ಇರುವಂತಹ ಗಿಡಗಳನ್ನ ಅದನ್ನ ನಾನು ಇಲ್ಲಿ ತನಕ ಮಾಡಲಿಲ್ಲ. ಮಾರಾಟಕ್ಕಾಗಿ ಕೂಡ ಹಲಸಿನ ಕಸಿ ಗಿಡಗಳನ್ನ ನಾನು ತಯಾರ್ ಮಾಡಲಿಲ್ಲ. ಮಾರಾಟಕ್ಕಾಗಿ ಬೇರೆ ಗಿಡಗಳನ್ನ ಏನಾದ್ರೂ ಮಾಡಿದ್ದೀರಾ? ಅದೇ ಈ ಅರಣ್ಯ ಸಸ್ಯಗಳನ್ನು ಬಿಟ್ಟು ಬೇರೆ ಮಾಡಲಿಲ್ಲ. ಅರಣ್ಯ ಸಸ್ಯಗಳನ್ನು ಮಾರಾಟ ಮಾಡ್ತಾ ಇದ್ದೀರಾ? ಹೌದು ಹೌದು. ಈಗ ಅರಣ್ಯ ಸಸ್ಯಗಳಲ್ಲಿ ನೀವು ಹೇಳಿದ್ರೆ 100 ಜಾತಿಯ ಸುಮಾರು ಗಿಡಗಳು ಇದ್ದಾವೆ ಅಂತ. ಹೌದು ಹೌದು. ಅದನ್ನ ಪ್ರತಿ ವರ್ಷ ನೀವು ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೌದು, ಅದೊಂದು ಕಂಟಿನ್ಯೂಸ್ ಪ್ರೊಸೆಸ್. ಒಂದು ಕಡೆಯಿಂದ ಯಾರಾದರೂ ತಗೊಂಡು ಹೋಗ್ತಿರ್ತಾರೆ, ಮತ್ತೊಂದು ಕಡೆಯಿಂದ. ಹೆಚ್ಚಾಗಿ ನನಗೆ ಸ್ಥಳೀಯವಾದ ಗ್ರಾಹಕರು ಇಲ್ಲ, ಯಾಕಂದ್ರೆ ಅರಣ್ಯ ಸಸ್ಯಗಳ ಬಗ್ಗೆ ಜನಕ್ಕೆ ಇರುವ ಜ್ಞಾನ ಆಗಲಿ ಇದು ಕಡಿಮೆ, ಮಾಹಿತಿ ಕಡಿಮೆ. ಆದರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಥರದ ಆಸಕ್ತರಿದ್ದಾರೆ. ಹೊಸ ರೀತಿಯ ಕಾಡುಗಳನ್ನು ನಗರಗಳಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವವರಿದ್ದಾರೆ, ಮಿಯಾವಾಕಿ ಕಾಡುಗಳನ್ನು ಬೆಳೆಸುವ ಆಸಕ್ತರಿದ್ದಾರೆ. ಆಮೇಲೆ ನಗರದಲ್ಲಿ ಉದ್ಯೋಗದಲ್ಲಿದ್ದವರು ನಗರದ ಹೊರವಲಯದಲ್ಲಿ ಸಣ್ಣ ಭೂಮಿಯನ್ನು ತಗೊಂಡು ಕಾಡು ಬೆಳೆಸುವ ಆಸಕ್ತರಿದ್ದಾರೆ. ಈ ಥರದ ಎಷ್ಟೋ ಆಸಕ್ತರು ನನ್ನನ್ನು ಸಂಪರ್ಕ ಮಾಡುವುದುಂಟು. ಅವರಿಗೆ ನಾನು ಗಿಡಗಳನ್ನು ಸಾಧ್ಯ ಆದರೆ ಬಸ್ನಲ್ಲಿ ಅಥವಾ ಅವರೇ ಬಂದು ತಗೊಂಡು ಹೋಗೋದು, ಈ ಥರದ ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ನಗರಗಳಲ್ಲಿ ಗಿಡ ಬೆಳೆಸುವವರು ಈ ನಮ್ಮ ಹಳ್ಳಿಯಲ್ಲಿ ಗಿಡ ಬೆಳೆಸುವವರಿಗಿಂತ ಭಿನ್ನವಾಗಿರ್ತಾರೆ. ಅವರಿಗೇನಾದರೂ ಕೂಡ ವಿಶೇಷವಾದಂತಹ ಅಂತ ಹೇಳಿದ್ರೆ ಜಾಗ ಕಡಿಮೆ ಇರ್ತದೆ, ಗಿಡ ಜಾಸ್ತಿ ಬೆಳೆಸಬೇಕು, ಇಂಥದಕ್ಕೇನಾದರೂ ವ್ಯವಸ್ಥೆ ಏನಾದರೂ ಯೋಚನೆ ಮಾಡಬೇಕಾಗ್ತದೆ? ಅವರು ಕ್ಲೋಸ್ ಪ್ಲಾಂಟೇಷನ್ ಅನ್ನ ಮಾಡ್ತಾರೆ, ಈಗ ಮಿಯಾವಾಕಿ ತರ ಒತ್ತೊತ್ತಾಗಿ ಅರಣ್ಯ ಬೆಳೆಸುವ ಒಂದು ವಿಧಾನವನ್ನ ಮಾಡ್ತಾರೆ. ಅದರ ಬಗ್ಗೆ ಪರವಿರೋಧ ಅಭಿಪ್ರಾಯಗಳು ಇದೆ. ಆದರೆ ನಮಗೆ ಸಣ್ಣ ಜಾಗದಲ್ಲಿ ತುಂಬಾ ದಟ್ಟವಾದ ಒಂದು ಅರಣ್ಯದ ಸುಖವನ್ನ ಬೆಳೆಸಿದ ಸಂತೋಷವನ್ನು ಬೇಕಿದ್ರೆ ಪಡಿಬಹುದು. ಅದರ ಮೂಲಕ ಫಲ ಬರುವುದು ಬರದಿರುವುದು ಸ್ವಲ್ಪ ಬೆಳಕಿನ ಲಭ್ಯತೆ ಮೇಲೆ ಡಿಪೆಂಡೆಂಟ್ ಆಗಿರುತ್ತದೆ ಅಷ್ಟೇ, ಅದೊಂದು ಸಮಸ್ಯೆ ಇದೆ. ಈಗ ನಗರ ಪ್ರದೇಶದಲ್ಲಿ ಡ್ವಾರ್ಫ್ ಗಿಡಗಳನ್ನ ಅಥವಾ ಚಿಕ್ಕ ಗಿಡಗಳನ್ನ ಅಥವಾ ಬೋನ್ಸೈ ಟೈಪ್ ಮಾಡುವಂತದ್ದು ಅಂತದ್ದೇನಾದ್ರೂ ಪ್ರಯತ್ನಗಳನ್ನು ನೀವು ಮಾಡಿದ್ದೀರಾ? ಅದನ್ನ ಗಾರ್ಡನ್ ಅಂಗವಾಗಿ ನನ್ನ ತಾಯಿ ಮತ್ತು ಮಾಡಿದ್ರುಂಟು. ನಮ್ಮಲ್ಲಿ ಒಂದಷ್ಟು ಬೋನ್ಸೈಗಳು ಒಂದು 25 ವರ್ಷ ಹಳೆಯವು ಕೂಡ ಇವೆ. ಅದನ್ನ ತುಂಬಾ ವೃದ್ಧಿ ಮಾಡಲಿಲ್ಲ, ಬೋನ್ಸೈ ಗಿಡಗಳನ್ನ ಮಾರಾಟ ದೃಷ್ಟಿಯಿಂದಲ್ಲ ಮಾಡಲಿಲ್ಲ. ಜೊತೆಗೆ ಈಗ ಏನಂತ ಹೇಳಿದ್ರೆ, ನೀವೊಂದು ಐಟಿ ಫೀಲ್ಡ್ ಅಲ್ಲಿ ಇದ್ದವರು, ಸಾಮಾನ್ಯವಾಗಿ ನೀವು ಒಬ್ಬ ಈಗ ರೈತನಾಗಿ ಯೋಚನೆ ಮಾಡೋದಿದ್ರೆ ನಮ್ಮಲ್ಲಿ ತಂತ್ರಜ್ಞಾನವನ್ನು ರೈತರು ಅಳವಡಿಸಿಕೊಳ್ಳುವುದು ಕಡಿಮೆಯ ಹೇಗೆ? ನಾನು ಒಂದು 7-8 ವರ್ಷ ಹಿಂದೆ ಕೂಡ ಆಕಾಶವಾಣಿ ಸಂದರ್ಶನದಲ್ಲೂ ಹೇಳಿದ್ದೆ ಇದನ್ನು. ನಿಜ ಹೇಳೋದಾದ್ರೆ ರೈತರು ತುಂಬ ಬುದ್ಧಿವಂತ ಇದ್ದಾರೆ. ಉದಾಹರಣೆಗೆ ಹುಲ್ಲು ಕಟ್ ಮಾಡೋ ಮಿಷಿನನ್ನು ಉಪಯೋಗಿಸಿಕೊಂಡು ಎಷ್ಟೋ ಕಡೆ ಭತ್ತ ಕಟಾವಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಮಾಮೂಲಿ ಬ್ರಷ್ ಕಟರ್ ಅನ್ನ ಭತ್ತ ಕಟಾವಿಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿ ಎಷ್ಟೋ ಟೆಕ್ನಾಲಜೀಸ್ ಅನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆಟೋ ಸ್ಟಾರ್ಟರ್ಸ್ ಯೂಸ್, ಇಂಜಿನಿಯರಿಂಗ್ನ ಅವಶ್ಯಕತೆ ಇಲ್ಲ. ನಾನೀಗ ಹೇಳ್ತಾ ಇರೋ ವಿಷಯಕ್ಕೆ ಇದು ಬರಲೆ ಕೇವಲ ಸಾಮಾನ್ಯ ಜನಕ್ಕೆ ನಿಲುಕುವಂತ ವಿಷಯ. ಇದನ್ನ ಮಾಡಿ ತೋರಿಸಿದವರು ಬೇಕಾದಷ್ಟು ಮಂದಿ ಇದ್ದಾರೆ. ಈಗ ನೀವೊಂದು ನರ್ಸರಿ ಮಾಡಿದ್ದೀರಿ ಅರಣ್ಯ ಗಿಡಗಳ ಬಗ್ಗೆನ, ಇದನ್ನ ವಿಸ್ತರಿಸುವಂತದ್ದು ಏನಾದರೂ ಯೋಚನೆಗಳಿದ್ದು? ಇಲ್ಲ, ತುಂಬಾ ವಿಸ್ತರಣೆ ಯೋಚನೆ ಇಲ್ಲ. ನಾನು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು 3,000-4,000 ಗಿಡಗಳನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು 10,000 ಗಿಡಗಳವರೆಗೆ ಮ್ಯಾಕ್ಸಿಮಮ್ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ನಾನು ವಿಸ್ತರಣೆ ಯೋಚನೆಯನ್ನು ಸದ್ಯಕ್ಕೆ ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಅದರಿಂದ ಕುಂಠಿತಗೊಳ್ತವೆ. ಈಗ ನರ್ಸರಿ ಅಷ್ಟು ಲಾಭದಾಯಕ ಅಥವಾ ಅಡಿಕೆ ಕೃಷಿ ಅಷ್ಟು ಲಾಭದಾಯಕ ಅಲ್ಲದಿದ್ದು, ನಾನು ತುಂಬ ಆಸಕ್ತಿಯಿಂದ ಭತ್ತದ ಕೃಷಿ ಮಾಡ್ತೇನೆ ಸಣ್ಣ ಪ್ರಮಾಣದಲ್ಲಿ. ನನಗೆ ಅದರ ಬಗ್ಗೆಯೂ ಅಷ್ಟೇ ಆಸಕ್ತಿ ಇದೆ. ನಾನು ನರ್ಸರಿಯನ್ನೇ ವಿಸ್ತರಣೆ ಮಾಡ್ಕೊಂಡು ಹೋದರೆ ಭತ್ತದ ಕೃಷಿಗೆ ಗಮನ ಕೊಡಲಿಕ್ಕಾಗೋದಿಲ್ಲ. ನನ್ನ ಮಕ್ಕಳ ಅವರ ಕಲಿಕಾ ವಿಷಯಗಳು ಮತ್ತು ಪಠ್ಯೇತರ ವಿಷಯಗಳಿಗೆ ಗಮನ ಕೊಡುವುದು ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ತುಂಬ ವಿಸ್ತರಣೆ ಯೋಚನೆ ಇಲ್ಲ. ಆದರೆ ಈಗಿರುವ ವೈವಿಧ್ಯಕ್ಕೂ ಆ್ಯಕ್ಚುಲಿ ತುಂಬ ಕಡಿಮೆ ಅಲ್ಲ. ಈಗ ಒಂದು 100 ಜಾತಿಯ ಸಸ್ಯಗಳನ್ನು ಮಾಡುವುದು ಅಷ್ಟೊಂದು ಸುಲಭ ಇಲ್ಲ. ಅಷ್ಟನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಇದೆ. ಅಥವಾ ಒಂದು ಇನ್ನೊಂದು 50% ಜಾಸ್ತಿ 150 ಜಾತಿ ಮಾಡ್ಬೋದು ಬೇಕಿದ್ರೆ. ನೀವು ಐಟಿ ಫೀಲ್ಡ್ನಿಂದ ನಮ್ಮ ಕೃಷಿಯ ಕಡೆಗೆ ಬಂದಾಗ ಒಂದು ಪುಸ್ತಕವನ್ನು ಕೂಡ ಬರ್ದಿರಿ, ಹೌದು, ಐಟಿಯಿಂದ ಮೇಟಿಗೆ ಅಂತ. ಈಗ ನೋಡುವಾಗ ನಿಮಗೆ ಇಂಥದ್ದೇ ಪುಸ್ತಕಗಳನ್ನು ಬರೆದು ನಿಮ್ಮ ಈ ಜ್ಞಾನವನ್ನು ಹೆಚ್ಚು ಹೆಚ್ಚು ಪ್ರಸರಿಸುವಂತಹ ಯೋಚನೆಗಳಿದ್ದಾವ ಹೇಗೆ? ತುಂಬ ನೀವು ನನ್ನ ಮನಸ್ಸಿನಲ್ಲಿರೋ ಪ್ರಶ್ನೆಯನ್ನು ಕೇಳಿದ್ದೀರಿ. ಐಟಿಯಿಂದ ಮೇಟಿಗೆ ಪುಸ್ತಕದಲ್ಲಿ ನನ್ನ ಕೃಷಿ ಅನುಭವಗಳು ಏನೂ ಇರಲಿಲ್ಲ. ನಾನು ಯಾಕೆ ಐಟಿಯನ್ನು ಬಿಟ್ಟು ಕೃಷಿಗೆ ಬರಬೇಕಾಯಿತು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾದ ವಿಶ್ಲೇಷಣೆ ಇದೆ. ಇದು ಕೆಲವರು ಅದನ್ನು ಪ್ರಶ್ನೆಯೂ ಮಾಡಿದರು, ಇದರಲ್ಲಿ ಕೃಷಿ ವಿಷಯ ಇಲ್ಲ ಅಂತ. ಅದರ ಉದ್ದೇಶವೂ ಆ ಪುಸ್ತಕದ ಉದ್ದೇಶ ಅದಾಗಿರಲಿಲ್ಲ. ಈಗ ಕೃಷಿಗೆ ಬಂದು 2011 ನಾನು ಕೃಷಿ ಭೂಮಿಯಲ್ಲಿದ್ದೇನೆ. ಒಂದು 5-6 ವರ್ಷ ಸಂಸ್ಥೆಗೆ ಹೋಗಿ ಕೆಲಸ ಮಾಡಿಕೊಂಡು ಇದ್ದೆ. 2016 ಪೂರ್ಣ ಪ್ರಮಾಣದ ಕೃಷಿಯಲ್ಲಿದ್ದೇನೆ. ಈಗ ಒಂದಷ್ಟು ಕೃಷಿಯ ಅನುಭವಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ಬಿಲ್ಡಪ್ ಆಗಿದೆ. ಇದನ್ನು ನಾನು ದಾಖಲಿಸಬೇಕಂತ ನನಗೆ ಈಗ ಸುಮಾರಾಗಿ ಒಂದು ಬರವಣಿಗೆ ಕಂಪ್ಲೀಟ್ ಆಗ್ತಾ ಇದೆ. ಇನ್ನೂ ಅದನ್ನು ಪುಸ್ತಕವಾಗಿ ಬಿಡುಗಡೆ ಮಾಡುವ ಹಂತಕ್ಕೆ ನಾನು ಇನ್ನು ತರಲಿಲ್ಲ ಅಷ್ಟೇ. ನಂದೇ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಅದಾಗಲಿಲ್ಲ. ಈಗ ಅದನ್ನು ಮಾಡ್ತಾ ಇದ್ದೆ. ಯೋಚನೆ ಇದೆ. ಇದರ ಮಧ್ಯೆ ಒಂದು ಮಾತಾಡಿದ್ರಿ, ಕೆಲವರು ಮೊದಲಿಗೆ ನಾನು ಅಲ್ಲಿ ಕಂಪನಿಯ ಕೆಲಸಗಳನ್ನು ಇದನ್ನು ಮಾಡ್ತಾ ಇದ್ದೆ ಅಂತ. ಈಗ ತುಂಬ ಜನ ಕೆಲವರಿಗೆಲ್ಲ ಕೃಷಿಯಲ್ಲಿ ಆಸಕ್ತಿ ಇದ್ದಂಥ ಈ IT ಫೀಲ್ಡ್ನವರು ಇದ್ದಾರೆ. ಜೊತೆಗೆ ಈಗಿನ ಈ ಕೊರೋನಾದ ನಂತರ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಯೋಚನೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಈ ಥರದ IT ಫೀಲ್ಡ್ನವರು ಈಗ ಹಳ್ಳಿಗಳಲ್ಲಿ ಬಂದು ಎರಡನ್ನೂ ಕೂಡ ಮಾಡಿಕೊಂಡು ಹೋಗ್ಬೋದಾ? ಅದೇ, ಅದು ಅವರವರ ಚಾಯ್ಸ್. ನಾವು ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರು ನಮಗೆ ತುಂಬ ಆಳವಾದ ತೊಡಗುವಿಕೆ ಬೇಕು. ಸಮಯ ನಾವು ಯಾವುದೇ ವಿಷಯಕ್ಕೆ ಕೊಡಬೇಕು. ಸಂಗೀತದಂಥ ಕ್ಷೇತ್ರವಾಗಲಿ, ಸಾಹಿತ್ಯವಾಗಲಿ, ವಿಜ್ಞಾನವಾಗಲಿ, ಯಾವುದೇ ಆದರೂ ಪಾರ್ಟ್ ಟೈಮ್ ಜಾಬ್ ಆಗಿ ನಮಗೆ ಮಾಡೋದು ಕಷ್ಟ. ಹಾಗಂತ ನಮ್ಮ ಆಸಕ್ತಿಯನ್ನು ನಮಗೆ ಒಂದು ಆದಾಯದ ಮೂಲದ ಅವಶ್ಯಕತೆ ಅಂತೂ ಇದೆ. ಅದು ನಮಗೆ ಈಗಿರುವ ಸಾಫ್ಟ್ವೇರ್ IT ಯಾವುದೋ ಒಂದು ಜಾಬ್ನಲ್ಲಿ ಚೆನ್ನಾಗಿ ಬರ್ತಾ ಇದೆ. ಹಾಗಿರುವಾಗ ನಮ್ಮ ಕುಟುಂಬವನ್ನೆಲ್ಲ ರಿಸ್ಕಿಗೆ ಹಾಕಿ ನಾವು ಎಲ್ಲವನ್ನ ಬಿಟ್ಟು ಕೃಷಿಗೆ ಹೊರಟು ಅದರಲ್ಲಿ ಕೈ ಸುಟ್ಕೊಂಡು ನಮ್ಮ ಡಿಪೆಂಡೆಂಟ್ಸ್ ಅಂತ ಇರ್ತಾರಲ್ಲ, ನಮ್ಮ ಮೇಲೆ ಅವಲಂಬಿತರಿಗೆಲ್ಲ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಒಂದು ತುಡಿತ ಅಂತ ಹೇಳ್ತೇವಲ್ಲ, ಅದನ್ನು ಈಡೇರಿಸಿಕೊಳ್ಳುವಷ್ಟು ನಾವು ಕೃಷಿ ತಾರಸಿ ಕೃಷಿಯಾಗಿಯೂ ಮಾಡ್ಬೋದು. ಅಥವಾ ನಮ್ಮಲ್ಲಿ ಈಗಾಗಲೇ ಭೂಮಿ ಇದ್ದರೆ ಅದರಲ್ಲಿ ಒಂದಷ್ಟು ಭಾಗವನ್ನು ಕೃಷಿ ಮಾಡ್ಬೋದು. 1/2 ಎಕರೆ 1/4 ಎಕರೆ ಅಷ್ಟು ಕೃಷಿಯನ್ನು ಮಾಡ್ಬೋದು, ತರಕಾರಿ ಕೃಷಿಯನ್ನು ಮಾಡ್ಬೋದು. ಈ ಥರ ಬೇರೆ ಬೇರೆ ವಿಷಯಗಳನ್ನು ಮಾಡೋದ್ರ ಮೂಲಕ ನಮ್ಮ ಆ ಒಂದು ಮನಸ್ಸಿನ ಆಸೆಯನ್ನು ನಾವು ಈಡೇರಿಸಿಕೊಡ್ಬೋದು. ಅಂದರೆ ಈ ಕ್ರೇವಿಂಗ್ ಅಂತ ಒಂದು ಹೇಳ್ತಾರಲ್ಲ, ಅದಕ್ಕೆ ನಾವು ಒಂದಷ್ಟು ಆಹಾರ ಕೊಡದಿದ್ರೆ ನಮ್ಮ ಮನಸ್ಸು ಅತೃಪ್ತವಾಗಿ ಬಿಡ್ತದೆ. ಈಗ ಈ ಶುಗರ್ ಪೇಷೆಂಟ್ಸ್ಗೆ ಒಂದು ದಿನಕ್ಕೆ ಆಸೆ ಇರೋರಿಗೆ ಒಂದು ದಿನಕ್ಕೆ ಒಂದು ಸ್ವಲ್ಪವಾದರೂ ಸಿಹಿ ಕೊಡಬೇಕಂತ ಹೇಳ್ತಾರೆ. ಅಲ್ದಿದ್ರೆ ಮನಸ್ಸು ಸುಮ್ಮನೆ ಚಡಪಡಿಸ್ತಾ ಇರ್ತದಲ್ಲ. ಅದಕ್ಕೆ ಆ ಕಾರಣಕ್ಕೆ ಅವರಿಗೆ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಕೃಷಿಯನ್ನು ನಾವು ಮಾಡ್ಬೋದು. ಯಾವುದೇ ಕೆಲಸದಲ್ಲಿ ನಾವು ಪೂರ್ಣತೆಯನ್ನು ಸಾಧಿಸಬೇಕಂತಾದರೆ ನಾವು ಇನ್ನಷ್ಟು ಹೆಚ್ಚಿನ ಸಮಯವನ್ನು ಕೊಡಬೇಕಾಗ್ತದೆ. ಅವರವರ ಆಯ್ಕೆ, ಅವರವರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ಬೋದು. ಮುಂದೇನಾದರೂ ಯೋಜನೆಗಳಿದ್ದಾವ? ಕೃಷಿ ಮುಂದುವರಿಸುವ ಕೆಲಸ ಅದೊಂದು ಸತತವಾದ ಕೆಲಸ. ಈಗ ನನ್ನ ಒಂದು ದೊಡ್ಡ ಕನಸು ಭತ್ತದ ಕೃಷಿಯನ್ನು ಆರಂಭಿಸುವುದಾಗಿತ್ತು, ಅದು ಒಂದು ಹಂತಕ್ಕೆ ಬಂತು. ಆಮೇಲೆ ನರ್ಸರಿಯನ್ನು ಒಂದು ಸರಿಯಾದ ಆರ್ಥಿಕ ಮಾದರಿಯನ್ನು ಮಾಡಿ ನಿಲ್ಲಿಸುವುದಾಗಿತ್ತು. ಆಮೇಲೆ ಅದಕ್ಕೆ ಅದರ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟು ನನ್ನ ಕಜೆ ವೃಕ್ಷಾಲಯ ಅಂತ ಒಂದು ವೆಬ್ಸೈಟನ್ನು ನಿರ್ಮಾಣ ಮಾಡ್ತಾ ಇದ್ದೇನೆ, ಅದು ಸ್ವಲ್ಪ ಇನ್ನು ಕಂಪ್ಲೀಷನ್ಗೆ ಬರಬೇಕು. ಆಮೇಲೆ ಕಬ್ಬಿನ ಕೃಷಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ. ಅದು ಒಂದು ನಮ್ಮ ಬೇಸಿಗೆ ತುಂಬ ಇಂಟೆನ್ಸಿಫೈ ಆಗ್ತಾ ಇದೆ, ನೀವು ಗಮನಿಸಿರ್ಬೋದು. ಮೊದಲೆಲ್ಲ ಕಬ್ಬಿನ ಹಾಲಿನ ಮಾರಾಟ ಕೇಂದ್ರಗಳು ಬರೀ ಬಿರು ಬೇಸಿಗೆಯಲ್ಲಿ ಇರ್ತಾ ಇದ್ವು. ಈಗ ನೀವು ಮಳೆ ಹೋದ ಮರುದಿನ ಕಬ್ಬಿನ ಹಾಲುಗಳ ಔಟ್ಲೆಟ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ನಮಗೆ ಬಾಯಾರಿದಾಗ ಕಬ್ಬಿನ ಹಾಲು ಕುಡಿಯುವ ಎನ್ನುವ ಆಸೆ ಎಲ್ಲರಿಗೂ ಇರ್ತದೆ. ಮನೆಯಲ್ಲೇ ಕಬ್ಬಿನ ಹಾಲನ್ನ ಸುಮ್ಮನೆ ನಮಗೆ ಕುಡಿಯುವ ಉದ್ದೇಶದಿಂದ ಮಾಡಬೇಕು, ಅದನ್ನು ಅಡಿಗೆನಲ್ಲೂ ಉಪಯೋಗ ಮಾಡಬೇಕಂತ ಆಸೆ ಇದೆ. ಹಾಗೆ ಕಬ್ಬು ಜಾಸ್ತಿ ಬೆಳೆಸ್ತಾ ಇದ್ದೇನೆ. ಗದ್ದೆ ಎನ್ನುವುದೊಂದು ಆ್ಯಕ್ಚುಲಿ ಬರೇ ಭತ್ತಕ್ಕೆ ಸಂಬಂಧಪಟ್ಟದ್ದಲ್ಲ. ಗದ್ದೆ ಇದ್ದರೆ ಮನೆಯ ಹತ್ತಿರ ಹೇಳಿದ್ದು ನಾನು, ನಮ್ಮ ಗದ್ದೆಯನ್ನು ಮನೆಯಿಂದಲೇ ಅಟ್ಯಾಚ್ ಆಗಿ ಮಾಡಿದ್ದೇವೆ. ಆಗ ನಮ್ಮೆಲ್ಲ ಯೋಚನೆಗಳು, ನಮ್ಮ ಆ್ಯಕ್ಟಿವಿಟೀಸ್ ಗದ್ದೆಯ ಸುತ್ತಮುತ್ತ ಆಗಿಬಿಡ್ತವೆ. ಗದ್ದೆಗೆ ಬರುವ ನವಿಲುಗಳನ್ನು ಓಡಿಸೋದು ಅಥವಾ ಗದ್ದೆಗೆ ಬೇಕಾದ ನೀರು ಬಿಡೋದು, ನೀರು ಕಟ್ಟೋದು, ಈ ಥರ ನಾವೇ ಆ ಕೆಲಸಗಳನ್ನು ಮಾಡೋದಿದ್ರೆ. ಹಾಗೆ ಗದ್ದೆ ಸುತ್ತಮುತ್ತ ಕುಂಬಳಕಾಯಿ ಈ ಥರ ಎಷ್ಟೋ ಕೃಷಿಯನ್ನು ನಾವು ಮಾಡ್ಬೋದು. ನಮ್ಮ ಮನೆಗೆ ಬೇಕಾದ ಎಷ್ಟೋ ತರಕಾರಿಗಳನ್ನು ನಾವು, ಬಿಸಿಲಿರೋ ಜಾಗವೇ ಇಲ್ಲ ಈಗ ಅಡಿಕೆ ಕೃಷಿಕರಲ್ಲಿ, ಇರೋ ಜಾಗದಲ್ಲೆಲ್ಲ ಅಡಿಕೆ ನೆಟ್ಟು ಬಿಡ್ತಾರಲ್ಲ, ಆದ ಕಾರಣ ನೀವು ಬೇರೇನು ಕೃಷಿಯನ್ನು ಮಾಡುವಾಗಿಲ್ಲ. ಆದರೆ ಒಮ್ಮೆ ಗದ್ದೆ ಮಾಡಿದಾಗ ನಿಮಗೆ ಓಪನ್ ಲ್ಯಾಂಡ್, ಒಂದು ಸೂರ್ಯನಿಗೆ ಒಂದು ವಾತಾಯನ, ಒಂದು ಬೆಳಕಿಂಡಿ ಸಿಗ್ತದೆ ನಿಮಗೆ. ಅಲ್ಲಿ ಸುತ್ತಮುತ್ತ ನಾವು ಸುಮಾರು ಕೃಷಿಗಳನ್ನು ಮಾಡಲಿಕ್ಕೆ ಆಗ್ತದೆ. ಆ ರೀತಿಯ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೇನೆ. ಒಳ್ಳೆಯದು ವಸಂತ್ ಕಜ್ಜಿ ಅವರೇ, ನೀವು ITಯಿಂದ ಈ ಮೇಟಿ ವಿದ್ಯೆಗೆ ಬಂದು ಯಾವ ರೀತಿಯಲ್ಲೆಲ್ಲ ಈ ಒಂದು ದಶಕದ ಕಾಲದಲ್ಲಿ ನಿಮ್ಮ ವ್ಯವಹಾರಗಳು, ನಿಮ್ಮ ಆಸಕ್ತಿಗಳು ಯಾವ ರೀತಿಯಲ್ಲೆಲ್ಲ ಮುಂದುವರೆದಿದ್ದಾವೆ ಅನ್ನೋದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು. ಇದುವರೆಗೆ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ವಸಂತ ಕಜ್ಜೆ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್.